ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಇದು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ವೇಳೆ 6:56:45. ಈಗ ಒಂದು ದೇಶಭಕ್ತಿ ಗೀತೆಯನ್ನ ಕೇಳಿ. ರಚನೆ ದೊಡ್ಡರಂಗೇಗೌಡ ಅವರದ್ದು, ಧ್ವನಿ ರತ್ನಮಾಲಾ ಪ್ರಕಾಶ್ ಹಾಗೂ ಇಂದು ವಿಶ್ವನಾಥ್. ನನ್ನ ನೆಲದ ಅನುಭವ ನನ್ನ ಬಾಳ ಕಡೆದಿದೆ, ನನ್ನ ನಾಡ ಹಿರಿಮೆ ನಿಜ ಚೇತನ ನೀಡಿದೆ. ನನ್ನ ನೆಲದ ಅನುಭವ ನನ್ನ ಬಾಳ ಕಡೆದಿದೆ, ನನ್ನ ಚೇತನ ನೀಡಿದೆ. ನನ್ನ ದೇಶ ಭಾಷೆಗಳು ಒಳಿತು ಜ್ಞಾನ ನೀಡಿವೆ, ನನ್ನ ನಾಡ ನದಿಗಳು ಮಂಜುಳ ದೇಶಭಕ್ತಿ ಗೀತೆಯೊಂದನ್ನ ಇದುವರೆಗೂ ನೀವು ಆಲಿಸಿದ್ರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ ಈಗ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮದ ಎಲ್ಲ ಕೇಳುಗ ಬಾಂಧವರಿಗೆ ನಮಸ್ಕಾರ ಹಾಗೂ ಇಂದಿನ ಕೃಷಿರಂಗಕ್ಕೆ ಆತ್ಮೀಯವಾದ ಸ್ವಾಗತ. ಏನಾಯ್ತು, ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟೊಂದು ಅರ್ಜೆಂಟ್ ಆಗಿ? ಅಮ್ಮಂಗೆ ತುಂಬಾ ಸೀರಿಯಸ್ ಅಂತೆ ಕಣೋ, ಅದಕ್ಕೂ ಮುಂಚೆ ನನ್ನ ಒಂದ್ಸರಿ ನೋಡ್ಬೇಕಂತೆ. ಟ್ರೈನ್ ಇರೋದು ರಾತ್ರಿ ತಾನೆ? ಟ್ಯಾಕ್ಸಿಯಲ್ಲಿ ಹೋದ್ರೆ 9-10 ಗಂಟೆ ಬೇಕು. ಇನ್ನು 2 hours ಅಲ್ಲಿ ಫ್ಲೈಟ್ ಇದೆ. ನಿಮ್ಮೂರಿಗೆ ಫ್ಲೈಟ್? ಈಗ ನಮ್ಮೂರಿಗೊಂದೇ ಅಲ್ಲ, ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಫ್ಲೈಟ್ ಕನೆಕ್ಟಿವಿಟಿ ಇದೆ. ಉಡಾನ್ ಯೋಜನೆಯ ವಿಮಾನ ನಿಲ್ದಾಣಗಳ ನಿರ್ಮಾಣ ಬಿಜೆಪಿಯ ಸತತ ಪ್ರಯತ್ನವೇ ಕಾರಣ. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಇಂದಿನ ಕೃಷಿರಂಗದಲ್ಲಿ ಕೇಳಿ ಸಾವಯವ ಕೃಷಿಯ ತೋಟಗಾರಿಕೆ. ಈ ಕುರಿತು ಡಾ ಹಿತ್ತಲಮನಿ HT ಇವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ PM ಜಗದೀಶ್. ನಮಸ್ಕಾರ ಡಾ ಹಿತ್ತಲಮನಿ ಅವರೇ. ನಮಸ್ಕಾರ. ನಾವಿವತ್ತು ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಕೇಳ್ತಾ ಇದ್ದೀವಿ. ಈ ಸಾವಯವ ಕೃಷಿಯನ್ನು ತೋಟಗಾರಿಕಾ ಬೆಳೆಗಳಲ್ಲಿ ಬಹಳ ಸೂಕ್ತವಾಗಿ ಅಳವಡಿಸ್ಕೋಬಹುದು ಅಂತ ತಾವು ತೋಟಗಾರಿಕಾ ತಜ್ಞರು ಹೇಳ್ತಾ ಇರ್ತಾರೆ. ಇವತ್ತು ನಮ್ಮ ರೈತ ಬಾಂಧವರಿಗೆ ಈ ತೋಟಗಾರಿಕಾ ಬೆಳೆಗಳಲ್ಲಿ ಸಾವಯವ ಕೃಷಿಯನ್ನು ಯಾವ ರೀತಿ ಅಳವಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಾವು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಸಾವಯವ ಕೃಷಿ ಅಂದ್ರೇನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ? ಸಾವಯವ ಕೃಷಿ ಅಂದರೆ ಏನಂದರೆ, ತೋಟದಲ್ಲಿ ಅಥವಾ ಹೊಲದಲ್ಲಿ ಲಭ್ಯವಿರುವಂತಹ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ವಸ್ತುಗಳನ್ನು ಉಪಯೋಗಿಸ್ಕೊಳ್ಳೋದು, ಅಲ್ಲದೆ ಇತರ ತ್ಯಾಜ್ಯ ವಸ್ತುಗಳು ಅಲ್ಲಿ ಲಭ್ಯವಿದ್ದರೆ ಅವನ್ನು ನಾವು ಪುನರ್ಬಳಕೆಯ ಮೂಲಕ ನಾವು ತೋಟಕ್ಕೆ ಹೊಲಗಳಿಗೆ ಮಣ್ಣುಗಳಿಗೆ ಹಾಕುವುದರ ಮೂಲಕ ನಾವು ರಾಸಾಯನಿಕಗಳನ್ನು ದೂರವಿಡುವುದಾಗಿದೆ. ಈ ರೀತಿ ರಾಸಾಯನಿಕ ಪದಾರ್ಥಗಳನ್ನು ಮತ್ತು ರಾಸಾಯನಿಕ ವಸ್ತುಗಳನ್ನು ದೂರವಿಟ್ಟು ತೋಟದಲ್ಲಿ ಲಭ್ಯವಿರುವ ಮತ್ತು ತ್ಯಾಜ್ಯ ವಸ್ತುಗಳ ಪುನರ್ಬಳಕೆಯಿಂದ ಉಂಟಾಗುವ ವಸ್ತುಗಳನ್ನು ನಾವು ಬಳಸಿ ಮಾಡುವಂತಹ ಕೃಷಿ ಸಾವಯವ ಕೃಷಿ ಅಂತ ನಾವು ಹೇಳ್ತಿದ್ದೇವೆ. ಅಂದರೆ ಈ ಸಾವಯವ ಕೃಷಿಯಿಂದ ಆಗುವಂಥ ಅನುಕೂಲಗಳು ಏನೇನು ಅಂತ? ಅನುಕೂಲಗಳು ಹಲವಾರು ವಿಧಗಳಾಗಿವೆ. ತಮಗೆ ಗೊತ್ತಿದೆ, ಈಗ ರಾಸಾಯನಿಕ ಪದಾರ್ಥಗಳನ್ನು ಅಂದರೆ ಗೊಬ್ಬರಗಳನ್ನು ಮತ್ತು ಕೀಟ ಮತ್ತು ಪೀಡೆನಾಶಕಗಳನ್ನು ನಾವು ಬಳಸಿಬಿಟ್ಟು ಯಾವ ರೀತಿ ನಾವು ಆಹಾರ ಪದಾರ್ಥಗಳನ್ನೆಲ್ಲ ವಿಷಯುಕ್ತವಾಗಿ ನಾವು ಮಾಡಿದ್ದೇವೆ ಅಥವಾ ಪರಿಸರದ ಮೇಲೆ ಯಾವ ರೀತಿ ಅಹಿತಕರವಾದ ಒಂದು ಪರಿಣಾಮ ಉಂಟಾಗ್ತದೆ. ಕುಡಿಯೋ ನೀರನ್ನೇ ತಗೊಳ್ಳಿ, ಒಂದು ಆಹಾರವನ್ನು ತಗೊಳ್ಳಿ, ಅದರಿಂದ ಯಾವ ರೀತಿ ಈಗ ತುಂಬಾ ತೊಂದರೆಗಳಾಗ್ತವೆ. ಅನೇಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೇ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನ್ಯೂನತೆಗಳು ತುಂಬಾ ಉಂಟಾಗ್ತವೆ. ಅದು ಇದೆಲ್ಲ ನಾವು ನಿವಾರಿಸಬೇಕಾದ್ರೆ ಇವತ್ತಿಗೆ ನಾವು ಈ ಎಲ್ಲ ವಸ್ತುಗಳನ್ನು, ವಿಷಕಾರಿ ವಸ್ತುಗಳನ್ನು ನಾವು ದೂರ ಬಿಟ್ಟು ನಾನು ಈಗಾಗಲೇ ಹೇಳಿದಂತೆ ಸಾವಯವ ವಸ್ತುಗಳನ್ನು ಮಾತ್ರ ಬಳಸಿ ಮತ್ತು ಪುನರ್ಬಳಸಿ ನಾವು ಕೃಷಿಯನ್ನು ಮಾಡಿದ್ದೇ ಆದರೆ ಆಹಾರ ಪದಾರ್ಥಗಳು ವಿಷಗಳಿಂದ ಮುಕ್ತವಾಗೋದ್ರ ಜೊತೆಗೆ ಪರಿಸರವೂ ಸಹ ಈ ವಿಷಗಳಿಂದ ಮುಕ್ತವಾಗಿ ನಾವು ಒಂದು ಆರೋಗ್ಯಕರವಾದ ಒಂದು ವಾತಾವರಣವನ್ನು ಮತ್ತು ಆರೋಗ್ಯಕರವಾದ ಒಂದು ಸಮಾಜವನ್ನು ನಿರ್ಮಿಸೋಕ್ಕೆ ಈ ಸಾವಯವ ಕೃಷಿಯಿಂದ ಸಾಧ್ಯ ಅಂತ ನಾನು ಹೇಳ್ತೇನೆ. ಸಾಮಾನ್ಯವಾಗಿ ನಾವು ಕೃಷಿಯನ್ನು ಮಾಡುವಾಗ ಹೆಚ್ಚು ರಾಸಾಯನಿಕಗಳನ್ನು ಬಳಸ್ಕೊಳ್ತೇವೆ, ರಸಗೊಬ್ಬರ ಆಗ್ಬೋದು, ಕೀಟನಾಶಕ ಆಗ್ಬೋದು, ಕಳೆನಾಶಕ ಆಗ್ಬೋದು. ಆದರೆ ಈ ಸಾವಯವ ಕೃಷಿ ಮಾಡುವಾಗ ಯಾವ್ಯಾವ ರೀತಿಯಾದಂಥ ಈ ಸಾವಯವ ಪರಿಕರಗಳನ್ನು ನಾವು ಬಳಸ್ಕೋಬೇಕಾಗತ್ತೆ? ಹಲವಾರು ಪರಿಕರಗಳು ಇವತ್ತಿಗೆ ಲಭ್ಯವಿವೆ. ಪ್ರಾರಂಭದಲ್ಲಿ ಅನೇಕ ಜನರು ಈ ಬಗ್ಗೆ ಒಂದು ಶಂಕೆಯನ್ನು ವ್ಯಕ್ತಪಡಿಸಿದ್ರು, ಸಾವಯವ ಕೃಷಿ ಪ್ರಾಕ್ಟಿಕಲ್ ಆಗದೇ ಇರ್ಬೋದು ಅಂತ ಹೇಳಿದ್ರು. ಯಾಕಂದ್ರೆ ಅವರು ಅನೇಕ ವರ್ಷಗಳಿಂದ ಅನೇಕ ಪ್ರಕಾರದ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕಗಳನ್ನು ಪೀಡೆನಾಶಕಗಳನ್ನು ಬಳಸಿಬಿಟ್ಟಿದ್ದಾರೆ. ಅದರಿಂದ ಇದಕ್ಕೆ ಜಾಸ್ತಿ ನಂಬಿಕೆ ಅವ್ರಿಗೆ ಹುಟ್ಟುತ್ತಾ ಇಲ್ಲ. ಆದರೂ ಇತ್ತೀಚಿನ ದಿನಗಳಲ್ಲಿ ರೈತರು ತುಂಬಾ ಪ್ರಯೋಗಗಳನ್ನು ಮಾಡಿದ್ದಾರೆ. ಅದು ಯಾವುದಂತಂದ್ರೆ, ಸುಮಾರಷ್ಟು ಪದಾರ್ಥಗಳನ್ನು ಅಲ್ಲೇ ತಮ್ಮ ತೋಟದಲ್ಲಿ ಮತ್ತು ಪರಿಸರದಲ್ಲಿ ಲಭ್ಯವಿರುವಂತಹ ಅನೇಕ ವಸ್ತುಗಳಿವೆ, ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇವೆಲ್ಲ ಪರಿಕರಗಳನ್ನು ನಮಗೆ ಅಲ್ಲೇ ಕಾಣಬಹುದು ಮತ್ತು ಅಲ್ಲೇ ದೊರಕಿಸಿಕೊಳ್ಬಹುದು. ಮುಖ್ಯವಾಗಿ ಇದ್ರ ಬಗ್ಗೆ ನಾನು ಹೇಳೋದು ಯಾವುದಂತಂದ್ರೆ, ಜೈವಿಕ ಕಾಂಪೋಸ್ಟ್ ಅಥವಾ ಕಾಂಪೋಸ್ಟ್ ಅಥವಾ ತಿಪ್ಪೆ ಗೊಬ್ಬರ. ಈ ತಿಪ್ಪೆ ಗೊಬ್ಬರದ ಬಗ್ಗೆ ನಾನು ರೈತರಿಗೆ ಏನು ಹೊಸದಾಗಿ ತಿಳಿಸ್ಕೊಡ್ಬೇಕಾಗಿಲ್ಲ, ಯಾಕಂತಂದ್ರೆ ಶತಮಾನಗಳಿಂದ ಅದನ್ನ ಅವ್ರು ಮಾಡ್ತಿದ್ದಾರೆ. ಬಟ್ ಅದರಲ್ಲಿ ಸ್ವಲ್ಪ ಸುಧಾರಿಸಿದ ಬಗೆಯಲ್ಲಿ ನಾವು ಅದನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ಸ್ವಲ್ಪ ಎತ್ತರವಾದ ಸ್ಥಳದಲ್ಲಿ ಮಾಡಬೇಕಾದ್ರೆ ಅಲ್ಲಿರುವ ಆಹಾರಾಂಶಗಳು ಅಲ್ಲಿ ಪೋಲಾಗದಂಗೆ ಹಾಳಾಗದಂಗೆ ನಾವು ನೋಡ್ಕೊಳ್ಬೇಕು. ಬಸದ್ ಹೋಗಬಾರ್ದು, ಆವಿ ಆಗಬಾರ್ದು. ನಾವು ಇದಕ್ಕೆ ದನ ಅಥವಾ ಕುರಿ, ಮೇಕೆ, ಎಮ್ಮೆ, ಕುದುರೆ, ಕೋಳಿ ಇತ್ಯಾದಿಗಳಿಂದ ಹಿಕ್ಕೆಗಳು ಮತ್ತು ಅದರ ಸಗಣಿ ಇವೆಲ್ಲವನ್ನು ನಾವು ಬಳಸಿ ಮತ್ತೆ ಕಾಂಪೋಸ್ಟ್ ಮಾಡಬೇಕಾದ್ರೆ ಅನೇಕ ಗಿಡಮೂಲಿಕೆಗಳು ಮತ್ತು ತ್ಯಾಜ್ಯ ವಸ್ತುಗಳನ್ನ, ಸಸ್ಯ ಮೂಲಗಳಿಂದ ಉಂಟಾಗುವಂತಹ ತ್ಯಾಜ್ಯ ವಸ್ತುಗಳು, ಥ್ರ್ಯಾಶ್ ಅಂತ ಹೇಳ್ತೀವಿ, ಅವೆಲ್ಲವನ್ನು ಎಲೆಗಳು ಅವೆಲ್ಲವನ್ನು ನಾವು ಕೊಳೆಸಿಬಿಟ್ಟು ಗರಿಗಳು ತರಗುಗಳನ್ನು ನಾವು ಗುಂಡಿಯಲ್ಲಿ ಹಾಕಿಬಿಟ್ಟು ಅಥವಾ ಒಂದು ಹೀಪ್ ಮಾಡಿಬಿಟ್ಟು ಅಲ್ಲಿ ನಾವು ಕೊಳಿಸಿದ್ದೇ ಆಯ್ತಂತಂದ್ರೆ ಅಲ್ಲಿ ಉತ್ತಮವಾದ ಕಾಂಪೋಸ್ಟ್ ಆಗ್ತದೆ ಮತ್ತು ತಿಪ್ಪೆ ಗೊಬ್ಬರನೂ ಸಹ ತಯಾರಾಗ್ತದೆ. ಇದನ್ನು ನಾವು ನಮ್ಮ ಈ ಸಾವಯವ ಕೃಷಿಗೆ ಬಳಸ್ಕೊಳ್ಬೇಕಾಗಿದೆ. ಸಾವಯವ ಕೃಷಿಗೆ ಈ ಕಾಂಪೋಸ್ಟ್ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಮೂಲಭೂತವಾಗಿದ್ದು ನಾನು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ, ಅದೇನಂತಂದ್ರೆ ಯಾವುದೇ ಒಂದು ಸಾವಯವ ತೋಟದಲ್ಲಿ ಅಥವಾ ಸಾವಯವ ಹೊಲದಲ್ಲಿ ಒಂದು ತಿಪ್ಪೆ ಗುಂಡಿ ಅನ್ನೋದು ಒಂದು ಇರಲೇಬೇಕಾಗ್ತದೆ. ತಿಪ್ಪೆ ಗುಂಡಿ ಇಲ್ಲದೆ ಇದ್ರೆ ಅದು ಸಾವಯವ ಆಗೋದಿಲ್ಲ. ಸಾವಯವ ಕೃಷಿಯಲ್ಲಿ ಯಾವುದೂ ವ್ಯರ್ಥ ಪದಾರ್ಥ ಅಲ್ಲ, ಅಲ್ಲ ಯಾವುದೂ ಅಲ್ಲ, ಎಲ್ಲವನ್ನು ನಾವು ಬಳಸಬಹುದು ಮತ್ತು ಪುನರ್ ಬಳಸಬಹುದು. ಅಂತದ್ರಿಂದ ಈ ಕಾಂಪೋಸ್ಟ್ ಮತ್ತು ಈ ಜೈವಿಕ ಕಾಂಪೋಸ್ಟ್ ಅಥವಾ ತಿಪ್ಪೆ ಗೊಬ್ಬರ ಅನ್ನೋದಕ್ಕೆ ಹೆಚ್ಚಿನ ಮಹತ್ವ ಇದೆ. ಇದೇ ರೀತಿ ಇನ್ನೊಂದು ಜೀವಾಮೃತ ಅಂತ ಬರ್ತದೆ. ಜೀವಾಮೃತ ಅಂತಂದ್ರೆ ವಿವಿಧ ತೋಟದಲ್ಲಿ ಲಭ್ಯವಿರುವಂತಹ ಸಗಣಿಗಳು ಮತ್ತು ಕೆಲವೊಂದು ಮೂಲಿಕೆಗಳಿಂದ ನಾವು ಮಾಡಿದಂತಹ ಒಂದು ದ್ರವರೂಪದ ಗೊಬ್ಬರ. ಅದರಲ್ಲಿ ಕೆಲವರು ಇವೆಲ್ಲ ಹಾಲು ಮತ್ತು ಹೈನವನ್ನು ಸಹ ಬೆರೆಸಿಬಿಟ್ಟು ಅದನ್ನು ಮಾಡಿ ಕೊಡ್ತಾರೆ. ಈ ಜೀವಾಮೃತ ಮುಖ್ಯವಾಗಿ ಕೆಲವೊಂದು ಅಭೂತಪೂರ್ವವಾದ ಗುಣಗಳನ್ನು ಹೊಂದಿದೆ. ಅದೇನಂತಂದ್ರೆ ಸಸ್ಯ ಪ್ರಚೋದಕ, ಅದು ಸಸ್ಯದ ಬೆಳವಣಿಗೆಯನ್ನು ಅದು ಪ್ರಚೋದಿಸುತ್ತದೆ ಮತ್ತು ಮಣ್ಣಿನಲ್ಲಿ ಈ ಸೂಕ್ಷ್ಮಾಣು ಜೀವಿಗಳನ್ನ ಬೆಳವಣಿಗೆಗೆ ಅದು ಸಹಾಯಕರವಾಗ್ತದೆ. ಅಮೃತ ಇದ್ದಾಗ ಅಮೃತ ಹೇಗೆ ಮನುಷ್ಯರಿಗೆ ಉಪಯೋಗವಾಗಿರ್ತದೋ ಹಾಗೆ ಗಿಡಗಳಿಗೆ ಇದು ಅಮೃತ ಸಮಾನವಾಗಿರೋದ್ರಿಂದ ಇದಕ್ಕೆ ಜೀವಾಮೃತ ಅಂತ ಹೇಳಿದರೆ ಎಲ್ಲ ಜೀವಿಗಳಿಗೂ ಸೂಕ್ಷ್ಮಾಣು ಜೀವಿ ಆಗಿರ್ಬೋದು ಅಥವಾ ಸಸ್ಯಕ್ಕಾಗಿರ್ಬೋದು ಅದರಿಂದ ಅಮೃತ ಸಮಾನವಾಗಿರೋದ್ರಿಂದ ಜೀವಾಮೃತವನ್ನು ಸಹ ನಾವು ಬಳಸಬೇಕಾಗಿದೆ. ಮತ್ತೊಂದು ಬೀಜಾಮೃತ ಅಂತೇಳಿ, ಬೀಜಾಮೃತ ಅನ್ನೋದು ಜೀವಾಮೃತದ ಒಂದು ಒಂದು ಬೇರೆ ಮಾರ್ಪಾಡು. ಇದನ್ನು ನಾವು ಬೀಜಗಳಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಯೂಸ್ ಮಾಡ್ತೇವೆ. ಬೀಜೋಪಚಾರಕ್ಕೆ ಇಲ್ಲಿವರೆಗೂ ಕೆಲವೊಂದು ರಾಸಾಯನಿಕಗಳನ್ನು ಬಳಸಿಬಿಟ್ಟು ಎಸ್ಪೆಷಲಿ ಮರ್ಕ್ಯೂರಿಯಲ್ ಕೆಮಿಕಲ್ಸ್ ಅನ್ನು ನಾವು ಪಾದರಸ ಸಂಯುಕ್ತ ವಸ್ತುಗಳನ್ನು ಬಳಸಿಬಿಟ್ಟು ಸೀಡ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಈಗ ಅದನ್ನೆಲ್ಲ ಅದರ ಬಳಕೆಯನ್ನು ತಪ್ಪಿಸಿಬಿಟ್ಟು ಈಗ ಬೀಜಾಮೃತದಿಂದ ನಾವು ಟ್ರೀಟ್ಮೆಂಟ್ ಮಾಡಿದ್ದೆ. ಆದರೆ ಬೀಜಗಳಿಗೆ ಪ್ರಾರಂಭದಲ್ಲಿ ಅಂದರೆ ಮೊಳಕೆ ಹೊಡೆಯುವ ಹಂತದಲ್ಲಿ ಈ ಪೀಡೆಗಳು ಕೀಟಗಳು ಮತ್ತು ಇತರ ಬಾಧೆಗಳಿಂದ ನಾವು ಮುಕ್ತವಾಗಿ ಮಾಡಬಹುದಾಗಿದೆ ಮತ್ತು ಮೊಳಕೆ ಹೊಡೆಯುವ ಕ್ರಿಯೆಯು ಸಹ ಫಾಸ್ಟ್ ಆಗ್ತದೆ, ಶೀಘ್ರವಾಗಿ ಆಗಿ ಅದರಿಂದ ಒಳ್ಳೆದಾಗ್ತದೆ. ಇದಕ್ಕೆ ಮುಖ್ಯವಾಗಿ ಸಗಣಿ ಮತ್ತು ಗಂಜಲವನ್ನು ಸಗಣಿ ಗಂಜಲವನ್ನು ನಾವು ಸುಣ್ಣ ಮತ್ತು ಇನ್ನು ಕೆಲವೊಂದು ಮೂಲಿಕೆಗಳ ರಸಗಳನ್ನು ನಾವು ಬಳಸಿಕೊಂಡ್ರೆ ಜೀವಾಮೃತ ಆಗ್ತದೆ. ಅಂದ್ರೆ ಅಲ್ಲೇ ನಾನು ಈಗಾಗಲೇ ಹೇಳಿದಂಗೆ ಅಲ್ಲೇ ಸ್ಥಳದಲ್ಲೇ ಲಭ್ಯವಿರುವಂತಹ ಅನೇಕ ಪದಾರ್ಥಗಳನ್ನು ಬಳಸಿ ನಾವು ಇದನ್ನ ಮಾಡಬಹುದಾಗಿದೆ. ಮತ್ತೆ ಇನ್ನೊಂದು ಯಾವುದಂತಂದ್ರೆ ಪಂಚಗವ್ಯ ಅಂತೇಳಿ, ಈ ಪಂಚಗವ್ಯ ಅಂತ ಹೆಸರೇ ಹೇಳಿದಂಗೆ ಐದು ಹಸುವಿನ ಉತ್ಪನ್ನಗಳನ್ನು ನಾವು ಅಲ್ಲಿ ಸೇರಿಸಬಹುದು. ಮಿಶ್ರ ಮಾಡಬೇಕಾಗಿದೆ, ಹಾಲು ತುಪ್ಪ ಮೊಸರು ಮಜ್ಜಿಗೆ ಗಂಜಲು ಇವನ್ನೆಲ್ಲವನ್ನು ನಾವು ಸೇರಿಸಿಕೊಂಡು ನಾವು ಮಾಡಿದಾಗ ಅದು ಪಂಚಗವ್ಯ ಆಗ್ತದೆ. ಈ ಪಂಚಗವ್ಯನು ಸಹ ಸಸ್ಯದ ಬೆಳವಣಿಗೆಯನ್ನ ಪ್ರಚೋದಿಸೋದ್ರ ಜೊತೆಗೆ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಗೂ ಸಹ ಸಹಾಯವಾಗ್ತದೆ. ಕೆಲವೊಂದು ಪೀಡೆಗಳನ್ನು ಸಹ ಅದು ನಿವಾರಿಸುವಂತಹ ಗುಣ ಹೊಂದಿದೆ. ಅದರಿಂದ ಪಂಚಗವ್ಯವು ಸಹ ಒಂದು ಉಪಯುಕ್ತಕರವಾದ ಒಂದು ಪರಿಕರ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಅದೇ ರೀತಿ ಅಮೃತ ಜಲ ಅಂತ ಅಥವಾ ಅಮೃತ ಪಾನಿ ಮತ್ತು ಅಮೃತ ಮಿಟ್ಟಿ ಅಂತ ಹೇಳ್ತದೆ. ಇವೆಲ್ಲ ಈಗಾಗಲೇ ನಾನು ಹೇಳಿದಂತ ಮೂಲಿಕೆಗಳು ಮತ್ತು ಈ ಗಂಜಲಗಳು ಸಗಣಿ ಇವೆಲ್ಲದರ ಮಿಶ್ರಣದ ವಿವಿಧ ರೂಪಗಳಾಗಿವೆ. ಇವನ್ನು ಸಹ ನಾವು ಸಸ್ಯ ಪ್ರಚೋದಕ, ಸಸ್ಯ ಆಹಾರ ಮತ್ತು ಈ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳಿಗೆ ಪೋಷಕವಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಬಹುದಾಗಿದೆ. ಮತ್ತೆ ಇವೆಲ್ಲ ಆದ್ಮೇಲೆ ತಮಗೆ ಗೊತ್ತಿದೆ ತುಂಬಾ ಉಪಯುಕ್ತಕರವಾಗಿದ್ದು ಯಾವುದಂತಂದ್ರೆ ಎರೆಹುಳು ಗೊಬ್ಬರ ಅಂತೇಳಿ. ಎರೆಹುಳು ಗೊಬ್ಬರ ನಾನು ಕೊನೆಗೆ ಯಾಕಿಟ್ಕೊಂಡೆ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳೋಣ. ಎರೆಹುಳು ಗೊಬ್ಬರನ ಈಗ ಸರ್ವವ್ಯಾಪಿಯಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಅನೇಕ ಜನರು ಯೂಸ್ ಮಾಡ್ತಿದ್ದಾರೆ. ಅನೇಕ ಜನ ಸಾವಯವ ಬೇಸಾಯಗಾರರಿಗೆ ಇದ್ರ ಬಗ್ಗೆ ನಾನು ಹೊಸದಾಗಿ ಹೇಳಬೇಕಾಗಿಲ್ಲ. ಎರೆಹುಳು ರೈತ ಮಿತ್ರ, ಅದು ಅಲ್ಲಿ ತೋಟದಲ್ಲಿ ಲಭ್ಯವಿರುವಂತಹ ಎಲೆಗಳು ಮತ್ತೆ ಇತರ ಸಸ್ಯ ತ್ಯಾಜ್ಯ ವಸ್ತುಗಳನ್ನ ಅದು ತಿಂದುಬಿಟ್ಟು ಒಳ್ಳೆ ಉಪಯುಕ್ತಕರವಾದ ಹೌದು ಮತ್ತು ಪೌಷ್ಟಿಕಾಂಶಗಳಿಂದ ಕೂಡಿದಂತಹ ಒಂದು ಗೊಬ್ಬರವನ್ನು ಅದು ಮಾಡ್ತದೆ. ಹಿಕ್ಕೆಯಲ್ಲಿ ಸೂಕ್ಷ್ಮಾಣುಗಳು ಕೂಡ ಇರ್ತವೆ, ಸೂಕ್ಷ್ಮಾಣುಗಳು ಸಹ ಅದರಲ್ಲಿ ಅಡಕವಾಗಿರ್ತವೆ. ಅದರಿಂದ ಎರೆಹುಳು ಗೊಬ್ಬರ ಒಟ್ಟಿನಲ್ಲಿ ತುಂಬಾ ಉಪಯುಕ್ತಕರವಾದ ಗೊಬ್ಬರ ಆಗ್ತದೆ. ಇದನ್ನ ಎಲ್ಲಾ ಕಡೆಯೂ ಈಗ ಮಾಡ್ತಿದ್ದಾರೆ. ಈ ಎರೆಹುಳು ಗೊಬ್ಬರವನ್ನ ಮಾಡುವ ಪದ್ಧತಿನೂ ಅವ್ರಿಗೆ ಗೊತ್ತಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಒಂದು ತೊಟ್ಟಿ ಮಾಡ್ಕೊಳ್ಬೇಕಾಗ್ತದೆ. ಆ ತೊಟ್ಟಿ ಮೇಲೆ ಬಿಸಿಲು ಬೀಳಬಾರ್ದು, ಅದಕ್ಕೆ ಏನಾದ್ರೂ ಮೇಲ್ಗಡೆ ಹೊದಿಕೆ ಇರಬೇಕು, ಹಂಚಿಂದ ಆಗಿರ್ಬೋದು ತಗಡು ಅಥವಾ ಅಸ್ಪಸ್ ಶೀಟು ಅಥವಾ ತೆಂಗಿನ ಗರಿಗಳಿಂದ ಮಾಡಿದಂತ ಒಂದು ಮರದ ನೆರಳಲ್ಲಿ ಮಾಡ್ಕೊಳ್ಬಹುದಾಗಿದೆ. ಮರದ ನೆಲದಲ್ಲಿ ಮಾಡಿದಂತ ಅಂದ್ರೆ ಲೋ ಕಾಸ್ಟ್ ಅಂತೇಳಿ, ಅದಕ್ಕೆ ನಾವು ತುಂಬಾ ಒಂದು ಪಿಟ್ ಮಾಡಿಬಿಟ್ಟು ಅದರೊಳಗೆ ಯಾವುದು ಅಷ್ಟು ಖರ್ಚು ಬರೋದಿಲ್ಲ, ಲೋ ಕಾಸ್ಟ್ ನಾವು ಈ ಘಟಕ ಎರೆಹುಳು ಘಟಕ ಮಾಡಿಕೊಂಡ್ರೆ ಅದು ಕಡಿಮೆದಾಗ್ತದೆ. ಇನ್ನು ಸ್ವಲ್ಪ ನಾವೇನಾದ್ರೂ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಅದಕ್ಕೆ ಏನಾದ್ರೂ ಒಂದು ಇಟ್ಟಿಗೆಗಳಿಂದ ಕಟ್ಟಿದ್ರೆ ಅಥವಾ ಚಪ್ಪಡಿಗಳನ್ನು ಹಾಕಿದ್ರೆ ಮತ್ತೆ ಸ್ಲ್ಯಾಬ್ಸ್ ಹಾಕಿ ನಾವು ಮಾಡಬೇಕಂದ್ರೆ ಅದನ್ನೆಲ್ಲ ಮೇಲೆ ಒಂದು 3 ಅಡಿ ಎತ್ತರದಲ್ಲಿ ಮಾಡಬೇಕಾಗ್ತದೆ. ಅದರೊಳಗಡೆ ನಾವೆಲ್ಲ ನಮ್ಮ ಸಸ್ಯ ತ್ಯಾಜ್ಯ ವಸ್ತುಗಳನ್ನ, ಅದು ಹುಲ್ಲಾಗಿರ್ಬೋದು ಎಲೆ ಆಗಿರ್ಬೋದು ಕಳೆಗಳಾಗಿರ್ಬೋದು ಅಥವಾ ಹಣ್ಣಿನ ತರಕಾರಿಗಳ ತ್ಯಾಜ್ಯ ವಸ್ತುಗಳಾಗಿರ್ಬೋದು ಇವನ್ನೆಲ್ಲ ಲೇಯರ್ ಬೈ ಲೇಯರ್ ಹಾಕಿಬಿಟ್ಟು ಸಗಣಿಯ ರಸವನ್ನು ಹಾಕಿಬಿಟ್ಟು ಅಲ್ಲಿ ಹುಳುಗಳನ್ನು ಬಿಟ್ಟಾಗ, ಎರೆಹುಳುಗಳನ್ನು ಬಿಟ್ಟಾಗ ಅಲ್ಲಿ ನಮಗೆ ಉತ್ಕೃಷ್ಟವಾದ ಎರೆಹುಳು ಗೊಬ್ಬರ ಬರ್ತದೆ. ಪ್ರಾರಂಭದಲ್ಲಿ ಸ್ವಲ್ಪ ಸ್ವಲ್ಪ ಕಳಿಸಿ ಹಾಕಬೇಕಾಗತ್ತೆ. ಹೌದು, ಸ್ವಲ್ಪ ಅದನ್ನ ಕಳಿಸಿ ಹಾಕಿಸಿದ ಮೇಲೆ ನಾವು ಹುಳುಗಳನ್ನು ಬಿಡಬೇಕಾಗತ್ತೆ, ಯಾಕಂದ್ರೆ ಶಾಖ ಉತ್ಪತ್ತಿಯಾಗಿ ಹುಳುಗಳು ತೊಂದರೆ. ಇನ್ನೊಂದು ಈ ತೊಟ್ಟಿಯ ಆಳದ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳಿದೆ. ಒಳ್ಳೇದು ಅಂತ ಅದಕ್ಕೆ ಒಂದು ಮೀಟರ್ ಕಿಂತ ಜಾಸ್ತಿ ಇರಬಾರ್ದು ಅಂತೇಳಿ. ಒಂದು ಮೀಟರ್ ಕಿಂತ ಜಾಸ್ತಿ ಇದ್ರೆ ಅದು ವ್ಯರ್ಥವಾಗ್ತದೆ. ಅದರ ಆಚೆಗೆ ಹೋಗಬಾರ್ದು, ಯಾಕಂದ್ರೆ ವೇಸ್ಟ್ ಆಗ್ತದೆ. ಯಾಕಂದ್ರೆ ಹುಡುಗಳು ತೀರಾ ಆಳವಾಗಿ ಹೋಗೋದಿಲ್ಲ, ಮತ್ತೆ ತೀರಾ ಮೇಲೇನೆ ಇರೋದಿಲ್ಲ, ಈ ಮಧ್ಯಭಾಗದಲ್ಲಿ ಇರ್ತೀವಿ. ಅದರಿಂದ 2.5-3 ಸೂಕ್ತವಾದ ಒಂದು ಆಳ ಅಥವಾ ಎತ್ತರ ಅಂತ. ಒಂದು ಮೀಟರ್ ಅಷ್ಟೇನೆ, ಒಂದು ಮೀಟರ್ ಆಚೆಗೆ ಇರಬಾರ್ದು ಅಂತ. ಮತ್ತೆ ಇನ್ನೊಂದು ಜೀವಸಾರ ಅಂತ ಇದೆ. ಒಂದು ಜೀವಸಾರ ಮತ್ತು ಜೀವಸಾರದಿಂದ ಹೊರಬರುವಂತ ರಸಸಾರ ಅಂದ್ರೆ ಡಿಕಾಕ್ಷನ್ ಟೈಪ್ ಇರ್ತದೆ. ಇದು ಜೀವಸಾರ ಅನ್ನೋದು ಇದು ಅದ್ರ ಹೆಸರೇ ಹೇಳುವಂತೆ, ಇಲ್ಲಿ ವಿವಿಧ ತ್ಯಾಜ್ಯ ವಸ್ತುಗಳನ್ನ ನಾವಲ್ಲಿ ಕೊಳೆ ಹಾಕಿಬಿಟ್ಟು ಆ ವಸ್ತುಗಳಿಂದ ಜೈವಿಕ ವಸ್ತುಗಳನ್ನ ಕೊಳಸಿದಾಗ ಬರುವಂತಹ ಒಂದು ಸಾರ, ಮೂಲಿಕಾ ಸಾರ. ಈ ಸಾರವನ್ನು ನಾವು ಒಂದು ತೊಟ್ಟೆಯಲ್ಲಿ ಕೊಳಸಿ ಇನ್ನೊಂದು ತೊಟ್ಟೆಗೆ ವರ್ಗಾಯಿಸಿಕೊಂಡು ಆ ಸಾರವನ್ನೇ ನಾವು ಗಿಡಗಳಿಗೆ ಶೋಧಿಸಿ ಬಳಸೋದು, ಡ್ರಿಪ್ ಮೂಲಕ ಕೊಡೋದು, ಮತ್ತು ತುಂತುರು ನೀರಾವರಿ ಮೂಲಕ ನಾವು ಕೊಟ್ಟಿದ್ದೆ ಆದ್ರೆ ಗಿಡಗಳ ಬೆಳವಣಿಗೆ ತುಂಬಾ ಶೀಘ್ರವಾಗ್ತದೆ. ಮತ್ತೆ ಇದು ಗಿಡಗಳಿಗೆ ಆಹಾರವೂ ಸಹ ಹೌದು, ಮತ್ತೆ ಕೆಲವೊಂದು ಕೀಟ ಮತ್ತು ಪೀಡೆಗಳನ್ನು ನಿವಾರಿಸುವಂತಹ ಗುಣವೂ ಸಹ ಇದರಲ್ಲಿ ಅಡಕವಾಗಿದೆ. ಇದು ನಮ್ಮ ರೈತ ವಿಜ್ಞಾನಿಗಳ ಆವಿಷ್ಕಾರ. ಹೌದು, ಇತ್ತೀಚೆಗೆ ಆದ ಆವಿಷ್ಕಾರ ಇದು. ಹಿಂದೂ ಇತ್ತೇನೋ, ಆದ್ರೆ ಇತ್ತೀಚೆಗೆ ಅದನ್ನ ವೈಜ್ಞಾನಿಕವಾಗಿ ಇದನ್ನ ಜಾಸ್ತಿ ಇದನ್ನೇ ಮಾದರಿಯನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಉಳಿಮಾವು ಅಂತ ತಾವು ಕೇಳಬಹುದು, ಜೈವಿಕ ಕೇಂದ್ರದಲ್ಲಿ ಇದ್ರ ಬಗ್ಗೆ ಹೆಚ್ಚು ರಿಸರ್ಚ್ ಆಗಿದೆ. ಮತ್ತೆ ಸಾಕಷ್ಟು ಡಿಫ್ರೆಂಟ್ ಮಾಡೆಲ್ಸ್ ಎಲ್ಲ ಮಾಡಿ ರೈತರಿಗೆ ಅವ್ರು ತೋರಿಸಿ ಡೆಮಾನ್ಸ್ಟ್ರೇಟ್ ಮಾಡಿಸಿ ಬಂದಿದ್ದಾರೆ. ಈ ಜೀವಸಾರದ ಉಪಯೋಗಗಳು ಏನೇನಂತಾರೆ? ಜೀವಸಾರದಿಂದ ಮುಖ್ಯವಾಗಿ ನಾವು ಕೆಲವೊಂದು ಪೀಡೆ ಮತ್ತು ರೋಗಗಳನ್ನು ನಾವು ನಿವಾರಿಸಕ್ಕೆ ಅದನ್ನು ನಾವು ಸ್ಪ್ರೇ ಮಾಡಬಹುದಾಗಿದೆ. ಎರಡನೇದು ಜೀವಸಾರದ ಸಾರ ಅಂದ್ರೆ ಬಯೋಡಸ್ಟ್ ನಿಂದ ಬರುವಂತಹ ಸಾರವು ಮೂಲತಃ ಹೆಚ್ಚು ಪೋಷಕಾಂಶಗಳಿಂದ ಕೂಡಿ ಅದು ಸಸ್ಯ ಬೆಳವಣಿಗೆಯನ್ನು ಸಹ ಹೆಚ್ಚಿಸುತ್ತದೆ, ಇಳುವರಿ ಜಾಸ್ತಿ ಆಗ್ತದೆ, ಗುಣಮಟ್ಟ ಜಾಸ್ತಿ ಆಗ್ತದೆ. ಅದರಿಂದ ಇವೆಲ್ಲವನ್ನು ನಾವು ದ್ರವರೂಪದ ಗೊಬ್ಬರ ಅಂತ ನಾವು ಹೇಳ್ಬೋದಾಗಿದೆ. ಇವೆಲ್ಲ ಪರಿಕರ ನಾನು ಹೇಳ್ದಂಗೆ 7 or 8 ಪರಿಕರಗಳು, ಮತ್ತೆ ಇವಲ್ದನೆ ಅನೇಕ ಭಾಗಗಳಲ್ಲಿ ರೈತರು ತಮ್ಮದೇ ಆದ ವಿವಿಧ ಪ್ರಕಾರದ ಅನೇಕ ಇತರ ಪರಿಕರಗಳು ಸಹ ಇವೆ. ಅವನ್ನೆಲ್ಲ ಅವರೇ ಮಾಡ್ಕೊಳ್ತಿದ್ದಾರೆ, ಸ್ಥಳೀಯವಾಗಿ ಅದನ್ನ ಅವ್ರ ಹೆಸರೇ ಅವರೇ ಕೊಟ್ಕೊಂಡಿದ್ದಾರೆ. ಸ್ಥಳೀಯ ಹೆಸರುಗಳಿವೆ, ಸ್ಥಳೀಯ ಬಳಕೆಗಳನ್ನ ಅವರೆಲ್ಲ ಅವರೇ ತಾವೇ ಅದನ್ನ ಆವಿಷ್ಕರಿಸಿ ಮಾಡ್ತಾ ಇದ್ದಾರೆ. ಇನ್ನೊಂದು ಈ ಸಾವಯವ ಕೃಷಿಯಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಸಸ್ಯ ಸಂರಕ್ಷಣೆ. ಹೌದಂತೆ, ಈಗ ಕೀಟ ಮತ್ತೆ ರೋಗಗಳು ಬರ್ತವೆ, ಇವುಗಳನ್ನ ಯಾವ ರೀತಿ ನಿಯಂತ್ರಣ ಮಾಡಬಹುದು ಅಂತ ಸಾವಯವ ಕೃಷಿಯಲ್ಲಿ? ಹೌದು, ಪ್ರಾರಂಭದಲ್ಲಿ ಈ ಕೀಟ ಮತ್ತು ಪೀಡೆಗಳನ್ನ ನಿವಾರಿಸೋದು ತುಂಬಾ ಕಷ್ಟ ಅಂತ ತಿಳ್ಕೊಂಡಿದ್ರು ಎಲ್ಲರೂ, ವಿಜ್ಞಾನಿಗಳು ಸಹ ಈ ಶಂಕೆಯನ್ನ ವ್ಯಕ್ತಪಡಿಸಿದ್ರು, ಆಗೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಅನೇಕ ತೋಟಗಾರಿಕೆ ಬೆಳೆಗಳಲ್ಲಿ, ಅದು ಬಾಳೆ ಆಗಿರ್ಬೋದು, ತೆಂಗು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಮಾವು ಆಗಿರ್ಬೋದು, ಹಣ್ಣು ತರಕಾರಿ ಹೂಗಳು, ಇವೆಲ್ಲದರಲ್ಲಿ ಅನೇಕ ರೀತಿಯ ಪೀಡೆ ಮತ್ತು ಕೀಟಗಳನ್ನು ನಾವು ನಿವಾರಿಸೋಕೆ ಇವತ್ತು ಸಾಧ್ಯತೆ ಅಂತ ಈ ಸಾವಯವ ಕೃಷಿ ಹೇಳಿಕೊಟ್ಟಿದೆ. ಅನೇಕ ಜನ ವಿಜ್ಞಾನಿಗಳು ಮತ್ತು ಅನೇಕ ಜನ ರೈತರು ಇದ್ರ ಬಗ್ಗೆ ಸಾಕಷ್ಟು ಪ್ರಯೋಗ ಮಾಡಿದ್ದಾರೆ, ಸಾಕಷ್ಟು ಅವರೇ ತಾವು ಬಳಸಿರುವಂತಹ ಈ ಎಲ್ಲ ವಿವರಗಳನ್ನು ಅವರು ಪ್ರಕಟಿಸಿದ್ದಾರೆ. ಅದರಿಂದ ಇವತ್ತಿಗೆ ಸಾಕಷ್ಟು ಮಾಹಿತಿ ಲಭ್ಯವಿದೆ. ನಾನು ಇಲ್ಲಿ ಎರಡು ರೀತಿ ಹೇಳ್ಬೋದು, ನಾನು ಕೆಲವೊಂದು ಮೂಲಿಕೆಗಳನ್ನೇ ನಾವು ಉಪಯೋಗ ಮಾಡೋದು, ಇನ್ನೊಂದು ಕೆಲವೊಂದು ವಸ್ತುಗಳನ್ನೇ. ಅವೆರಡನ್ನು ಸಪ್ರೇಟ್ ಆಗಿ ಅಥವಾ ಎರಡು ಇದು ವಿಭಿನ್ನವಾಗಿ ಅವನ್ನ ಬಳಸಿಬಿಟ್ಟು ಈ ಪೀಡೆಗಳನ್ನು ನಿವಾರಿಸಬಹುದಾಗಿದೆ. ಇಲ್ಲಿ ಮುಖ್ಯವಾಗಿ ನಾನು ಮೂಲಿಕೆಗಳಿಗೆ ಸಂಬಂಧಿಸಿದಂತೆ ದಶಪರ್ಣಿ ಅಂತ ಒಂದು ಮಿಕ್ಸ್ಚರ್ ಮಾಡ್ಕೊಳ್ತಾರೆ, ಮಿಶ್ರಣವನ್ನೇ, ಅದರಲ್ಲಿ 10 ಪ್ರಕಾರದ ವಿವಿಧ ಮೂಲಿಕೆಗಳ ರಸಗಳನ್ನ ಹಾಕೊಂಡ್ಬಿಟ್ಟು ಅದನ್ನ ಸ್ವಲ್ಪ ದಿನ ಕೋಳಿಸ್ಬಿಟ್ಟು ಅದನ್ನ ಸ್ಪ್ರೇ ಮಾಡೋದ್ರಿಂದ ಅನೇಕ ಹುಳುಗಳು, ಅದು ಹಾಪರ್ಸ್ ಆಗಿರ್ಬೋದು, ಎಫಿಡ್ಸ್ ಆಗಿರ್ಬೋದು, ಕ್ಯಾಟರ್ಪಿಲ್ಲರ್ಸ್ ಆಗಿರ್ಬೋದು, ಮುಂತಾದ ಅನೇಕ ಕೀಟಗಳನ್ನೇ ನಿಯಂತ್ರಣ ಮಾಡಕ್ ಸಾಧ್ಯತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ರಸ ಹೀರುವಂತ ಕೀಟಗಳು, ಹೌದು, ಅಗದು ತಿನ್ನುವಂತ ಕೀಟಗಳು, ಎರಡು ಜಾತಿ ಕೀಟಗಳನ್ನು ಎರಡನ್ನೂ ನಾವು ನಾಶಪಡಿಸಬಹುದಾಗಿದೆ ಅಂತ ಆಗಿದ್ದಾರೆ. ಮಾವಿನಲ್ಲಿ ಈ ದಶಪರ್ಣಿ ಅನ್ನೋ ಒಂದು ರಸವನ್ನ ಬಳಸಿಬಿಟ್ಟು ಹಾಪರ್ಸ್ ಅಂತ ತಾವು ಕೇಳಿದ್ರು, ಜಿಗಿ ಹುಳು, ಆ ಜಿಗಿ ಹುಳನ್ನ ಯಶಸ್ವಿಯಾಗಿ ರಾಮನಗರ ಭಾಗದಲ್ಲಿ ನಿಯಂತ್ರಿಸಿದ ನಾನೇ ಕಂಡಿದ್ದೇನೆ, ಸಾಕಷ್ಟು ಅಲ್ಲೇ ಪರಿಣಾಮಕಾರಿ ಆಗಿದೆ. ಅದೇ ರೀತಿ ನಾವು ನೀಮು ಅಂದ್ರೆ ಬೇವಿನ ಎಣ್ಣೆ, ಬೀಜದ ಎಣ್ಣೆ ಮತ್ತು ಬೇವಿನ ಎಲೆಯ ಕಷಾಯ, ಮತ್ತೆ ಬೆಳ್ಳುಳ್ಳಿ, ಎಕ್ಕೆ, ವಿಷಮಧಾರಿ, ಲಕ್ಕಿ, ಸೀತಾಫಲ, ಲಂಟಾನ, ಇವೆಲ್ಲ ವಿವಿಧ ಸಸ್ಯಗಳ ಎಲೆಗಳು ಅಥವಾ ಅವುಗಳ ಬೀಜಗಳನ್ನು ಕುಟ್ಟಿ ಮಾಡಿದಂತಹ ಒಂದು ಕಷಾಯವನ್ನ ನಾವು ಬಳಸೋದ್ರಿಂದ ಅನೇಕ ಪ್ರಕಾರದ ಕೀಟಗಳನ್ನು ನಾವು ಯಶಸ್ವಿಯಾಗಿ ನಿಯಂತ್ರಿಸಬಹುದಾಗಿದೆ. ಅದೇ ರೀತಿ ವಿವಿಧ ವಸ್ತುಗಳನ್ನು ಸಹ ನಾವು ಬಳಸಬಹುದಾಗಿದೆ. ಅದ್ಯಾವುದಂದ್ರೆ ಗಂಜಲ ಆಗಿರ್ಬೋದು, ಬಯೋಡೈಜೆಸ್ಟರ್ ಸಾರ ನಾನು ಈಗಾಗಲೇ ಹೇಳಿದ್ದೇನೆ, ಇಂಗು, ಮಜ್ಜಿಗೆ, ಮೊಸರು, ಮತ್ತೆ ಕೊಳೆತ ಬೆಲ್ಲ, ಕರಿಬೆಲ್ಲ ಅಂತ ಹೇಳ್ತಾರೆ, ಕೊಳೆತ ಬೆಲ್ಲ. ಬೋರ್ಡೋ ಮಿಕ್ಸ್ಚರ್ ಅನ್ನು ನಾವು ಸಾವಯವ ತರ್ತಿದ್ದೇವೆ, ಯಾಕಂದ್ರೆ ಅದು ಬೋರ್ಡೋ ಮಿಕ್ಸ್ಚರ್ ಫುಲ್ ಕೆಮಿಕಲ್ ಅಲ್ಲ, ಅದು ಪಾರಂಪರಿಕ ಶಿಲೀಂದ್ರನಾಶಕ. ಅದರಿಂದ ಈ ಸಾವಯವಕ್ಕೆ ಏನು ಧಕ್ಕೆ ಬರೋದಿಲ್ಲ. ಮತ್ತೆ ಅದು ಬೋರ್ಡೋ ಮಿಕ್ಸ್ಚರ್ ನಾವು ಹಾಕೋದ್ರಿಂದ ಅಲ್ಲೇ ಸಲ್ಫರ್ ಸಹ ಸಿಗ್ತದೆ, ಗಂಧಕ. ಹೌದು, ಗಂಧಕವನ್ನು ಸಿಗ್ತದೆ. ಮತ್ತೆ ಅಲ್ಲಿ ಕಾಪರ್ ಸಿಗ್ತದೆ, ಇವೆಲ್ಲವನ್ನು ಅಲ್ಲಿ ಸಿಗೋದ್ರಿಂದ ತಾಮ್ರ ಸುಣ್ಣದ ಅಂಶ, ಆ ಸುಣ್ಣದೊಳಗೆ ಕಲ್ಮಶ ರೂಪದಲ್ಲಿರುವ ಗಂಧಕ ಮತ್ತು ತಾಮ್ರ, ಇವು ಮೂರು ಸಹ ಅಲ್ಲಿ ಸಸ್ಯಕ್ಕೆ ಸಿಗೋದ್ರಿಂದ ಇದ್ರ ಒಂದು ಆಹಾರ ಪೋಷಕಾಂಶವಾಗಿ ಮುಂದೆ ಅದು ವ್ಯಕ್ತವಾಗ್ತದೆ. ಅದೇ ರೀತಿ ಫಿಶ್ ಆಯಿಲ್ ರೆಸಿನ್ ಅಂತ ಹೇಳ್ತಾರೆ, ತಂಬಾಕು ಎಲೆಗಳ ಸಾರ ಮತ್ತು ಇದು ಬೇವಿನ ಬೀಜದಿಂದ ಮಾಡಿದಂತಹ ಕಷಾಯ ಅಥವಾ ಅದರ ಪುಡಿ ಅದನ್ನೆಲ್ಲ ನಾವು ಹಾಕಬಹುದಾಗಿದೆ. ಗಿಡದ ಬುಡಕ್ಕೆ ನಾವು ಈ ಬೇವಿನ ಹಿಂಡಿ ಹಾಕಿದ್ರೆ ಅಲ್ಲೇ ಈ ದುಂಡು ಜಂತು ಹುಳುಗಳು ಮತ್ತು ಗೆದ್ದಲು ಹುಳುಗಳು ಇವನ್ನೆಲ್ಲ ನಾವು ನಿಯಂತ್ರಿಸಬಹುದಾಗಿದೆ. ಅದೇ ರೀತಿ ಅರಿಶಿನ ಪುಡಿ ಮತ್ತು ಅರಿಶಿನ ಪುಡಿಯ ರಸ ಇವೆಲ್ಲವನ್ನು ಬಳಸಿಬಿಟ್ಟು ಕೆಲವೊಂದು ಕೀಟಗಳನ್ನು ನಾವು ಯಶಸ್ವಿಯಾಗಿ ಇವತ್ತಿಗೆ ನಿಯಂತ್ರಿಸಬಹುದಾಗಿದೆ. ಮತ್ತೆ ಈ ಚೆಂಡು ಹೂಗಳನ್ನು ಬೆಳ್ಕೊಳ್ಳೋದ್ರಿಂದ ಹೌದು ಇದು ನಿಯಂತ್ರಣ ಆಗುತ್ತೆ. ನಿಯಂತ್ರಣ ಮಾಡೋಕ್ಕೆ ಈ ಪೀಡೆಗಳನ್ನು ನಿಯಂತ್ರಿಸೋಕ್ಕೆ ಇವು ನೇರವಾಗಿ ಸ್ಪ್ರೇ ಮಾಡೋದು ಅಥವಾ ಬಳಸುವಂಥದ್ದಿದೆ. ಇನ್ನು ಪರ್ಯಾಯ ಬೆಳೆಗಳನ್ನು ಹಾಕೋದ್ರಿಂದ ಮತ್ತು ಬೆಳೆಗಳನ್ನ ಏನಂತ ನೋಡಿ ಆಲ್ಟರ್ನೇಟ್ ಕ್ರಾಪ್ಸ್ ಹಾಕೋದು ಇವೆಲ್ಲ ಮಾಡೋದ್ರಿಂದ ಬೆಳೆ ಪರಿವರ್ತನೆ ಅಂತ ಹೇಳ್ತಾರೆ ನೋಡಿ, ಬೆಳೆ ಪರಿವರ್ತನೆ ಮಾಡೋದ್ರಿಂದ ಮತ್ತು ಕೆಲವೊಂದು ಸೀಸನ್ಗಳನ್ನ ಅವಾಯ್ಡ್ ಮಾಡೋದ್ರಿಂದ, ಕೆಲವೊಂದು ಸೀಸನ್ ಅಲ್ಲಿ ಕೆಲವೊಂದು ಪೆಸ್ಟ್ಗಳು ಜಾಸ್ತಿ ಇದೆ ಆ ಸೀಸನ್ ಬಿಟ್ಬಿಟ್ಟು ಮತ್ತೊಂದು ಸೀಸನ್ ನಲ್ಲಿ ಬೆಳೆಯೋದು. ಉದಾಹರಣೆಗೆ ಕೋಸಿನ ಜಾತಿಯ ಬೆಳೆಗಳು ಹೌದು ಹೌದು ಚಳಿಗಾಲದಲ್ಲಿ ಚೆನ್ನಾಗಿ ಬರುತ್ತೆ. ಚಳಿಗಾಲದಲ್ಲಿ ನಾವು ತುಂಬಾ ಕಡಿಮೆ ಈ ಪೀಡೆಗಳನ್ನು ಮತ್ತು ನಾವು ಬೇಸಿಗೆಯಲ್ಲಿ ಬೆಳೆಗೆ ಹೋಗ್ಬಿಟ್ರೆ ಅವಾಗ ಅನೇಕ ಕೀಟಗಳು ಅಲ್ಲಿ ಕಾಣಿಸ್ಕೊಳ್ತವೆ, ರೋಗಗಳು ಕಾಣಿಸ್ಕೊಳ್ತವೆ, ತೊಂದರೆ ಆಗ್ತದೆ. ಅದರಿಂದ ಆ ಸೀಸನ್ ಬಿಟ್ಬಿಟ್ಟು ನಮಗೆ ಅನುಕೂಲವಾಗುವಂತಹ ಒಂದು ಕಾಲದಲ್ಲಿ ಋತುಮಾನದಲ್ಲಿ ನಾವು ಅಂತಹ ಬೆಳೆಗಳನ್ನು ಬೆಳೆಯೋದ್ರಿಂದ ಇವನ್ನೆಲ್ಲ ನಾವು ಅವಾಯ್ಡ್ ಮಾಡಬಹುದಾಗಿದೆ. ಮತ್ತೆ ಸ್ಥಳೀಯ ತಳಿಗಳನ್ನು ಬಳಸ್ಕೊಂಡ್ರೆ ಅವಕ್ಕೆ ಹೆಚ್ಚಿನ ನಿರೋಧಕ ಶಕ್ತಿ ಇರುತ್ತಲ್ವೇ? ಹೌದು, ಅಂದ್ರೆ ಪಾರಂಪರಿಕ ತಳಿಗಳು ಸ್ಥಳೀಯ ತಳಿಗಳು ನಾವು ಲೋಕಲ್ ವೆರೈಟೀಸ್ ಅಂತ ಹೇಳ್ತೇವೆ, ಲೋಕಲ್ ಟೈಪ್ಸ್ ಅಂತ ಹೇಳ್ತೇವೆ ನೋಡಿ, ರೋಗ ನಿರೋಧಕ ತಳಿಗಳು. ಯಾಕಂದ್ರೆ ಈ ತಳಿಗಳು ಸಾವಿರಾರು ವರ್ಷಗಳಿಂದ ನಮ್ಮ ಪರಿಸರದಲ್ಲಿ ಬೆಳೆದ್ಬಿಟ್ಟು ಒಂದು ತರಹದ ಒಂದು ಈ ನಿರೋಧಕತೆಯನ್ನು ಅವರು ಬೆಳೆಸಿಕೊಂಡಿರ್ತವೆ. ಅದರಿಂದ ಅವನ್ನ ಬೆಳೆಸಿದಾಗ ಅವುಗಳಿಗೆ ಕೀಟ ಮತ್ತು ಪೀಡೆ ಹಾವಳಿ ಕಡಿಮೆ ಆಗ್ತದೆ. ಅದೇ ಹೈಬ್ರಿಡ್ ತಳಿಗಳನ್ನು ನಾವು ಬೆಳೆಸಿದಾಗ ಕೆಲವೊಂದು ಕಾರಣಗಳಿಂದ ಅವಕ್ಕೆ ಪೀಡೆ ಮತ್ತು ಕೀಟದ ಹಾವಳಿ ಜಾಸ್ತಿ. ಅದರಿಂದ ನಾವು ಸಾವಯವ ಬೇಸಾಯದಲ್ಲಿ ಈ ಹೈಬ್ರಿಡ್ ತಳಿಗಳಿಗಿಂತ ಈ ಸ್ಥಳೀಯ ತಳಿಗಳನ್ನು ಪರಂಪರಾಗತವಾದ ತಳಿಗಳನ್ನು ನಾವು ಬೆಳೆಸೋದ್ರಿಂದ ನಮ್ಮ ಈ ಪ್ರಯತ್ನ ತುಂಬಾ ಯಶಸ್ಸನ್ನು ಕಾಣ್ತದೆ ಅಂತ ನಾನು ಹೇಳ್ತೀನಿ. ಮತ್ತೆ ತೋಟದಲ್ಲಿ ಮುಚ್ಚಿಗೆಯನ್ನು ಮಾಡುವಂತದ್ದು ಹೌದು ಅಂತ, ಅದರಿಂದ ಕಳೆಗಳನ್ನು ನಿಯಂತ್ರಣ. ಕರೆಕ್ಟ್, ಮುಚ್ಚಿಗೆ ತಾವು ಹೇಳಿದ್ರಲ್ಲ ಮಲ್ಚಿಂಗ್ ಅಂತ ಹೇಳ್ತಾರೆ, ಮಲ್ಚಿಂಗ್ ಅಥವಾ ನೆಲ ಹೊದಿಕೆ ಅಥವಾ ಗಿಡದ ಬುಡದ ಹೊದಿಕೆ ಅಂತ ಹೇಳ್ತಾರೆ. ಅವಾಗೆ ಅಲ್ಲೇ ನೆಲದ ತೇವ ಆವಿಯಾಗುವುದನ್ನು ತಪ್ಪಿಸೋದ್ರ ಜೊತೆಗೆ ಅದು ನಾವು ಮಲ್ಚ್ ಮಾಡಿದಂತಹ ವಸ್ತುವೇ ಸಾವಯವ ವಸ್ತು ಆಗಿರೋದ್ರಿಂದ ಅದು ಕಾಲಕ್ರಮೇಣ ಅದು ಕೊಳತ್ಬಿಟ್ಟು ಅದು ಗೊಬ್ಬರ ಆಗ್ತದೆ. ಅದರಿಂದ ಅಲ್ಲಿ ಪೋಷಕಾಂಶಗಳು ಸಿಗುವುದ್ರ ಜೊತೆಗೆ ಅಲ್ಲಿ ಮತ್ತೆ ಕೆಲವರು ಜೈವಿಕ ಚಟುವಟಿಕೆಯನ್ನು ಹೆಚ್ಚು ಮಾಡೋದಕ್ಕೆ ಜೀವಾಮೃತವನ್ನು ಸಿಂಪಡಿಸ್ತಾರೆ. ಹೌದು, ಮಲ್ಚಿಂಗ್ ಪ್ಲಸ್ ಜೀವಾಮೃತವನ್ನ ನಾವು ಒಟ್ಟಿಗೆ ಮಾಡಿದಾಗ ಅಲ್ಲಿರುವ ಸೂಕ್ಷ್ಮ ಜೀವಿಗಳ ಅಲ್ಲಿ ಕ್ರಿಯೆ ಜಾಸ್ತಿ ಆಗ್ತದೆ, ಕಳೆಯುವಿಕೆ ಪ್ರಮಾಣ ಶೀಘ್ರವಾಗ್ತದೆ. ಈ ಒಂದು ಕ್ರಮವನ್ನು ಕೂಡ ಬಳಸ್ಕೋಬಹುದು. ಮತ್ತೆ ಆಧುನಿಕ ಕೃಷಿ ತಂತ್ರಜ್ಞಾನಗಳು ಇದಾವೆ ಇವತ್ತು, ಪರೋಪಜೀವಿ ಇವುಗಳನ್ನು ಬಳಸ್ಕೋಬಹುದು, ಪರಭಕ್ಷಕ ಕೀಟಗಳು ಇದಾವೆ ಅವುಗಳನ್ನು ಕೂಡ ನಾವು ಬಳಸ್ಕೋಬಹುದು. ಜೈವಿಕ ಕೀಟನಾಶಕಗಳಿವೆ ಮತ್ತು ಜೈವಿಕ ಕೀಟ ಭಕ್ಷಕಗಳಿವೆ ಮತ್ತು ಕೆಲವು ಪರೋಪಜೀವಿಗಳಿವೆ, ಇವೆಲ್ಲವನ್ನು ನಾವು ಈ ಪ್ರಯತ್ನದಲ್ಲಿ ನಾವು ಬಳಸಿಕೊಂಡಿದ್ದಾದ್ರೆ ನಾವು ಈ ಸಾವಯವ ಕೃಷಿಯಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣಕ್ಕೆ ಸಾಧ್ಯತೆ. ಮತ್ತೆ ಪಕ್ಷಿಗಳು ಇದಾವೆ, ಕೆಲವು ಕೀಟಗಳಂತ ಕೆಲವೊಂದು ಪಕ್ಷಿಗಳಿವೆ, ಆ ಪಕ್ಷಿಗಳು ಅಲ್ಲಿ ಬರುವಂತಹ ಒಂದು ವಾತಾವರಣ ನಾವು ಸೃಷ್ಟಿಸಬೇಕಾಗ, ಹಣ್ಣಿನ ಗಿಡಗಳು, ಕೆಲವೊಂದು ಹಣ್ಣಿನ ಗಿಡಗಳನ್ನ ಹಾಕೋದ್ರಿಂದ ಹತ್ತಿ ಇಂಥವೆಲ್ಲ ಹಾಕೋದ್ರಿಂದ ಅವು ಹಣ್ಣನ್ನು ತಿನ್ನಕ್ ಬಂದ್ಬಿಟ್ಟು ಇಲ್ಲೇನು ಮತ್ತೆ ಇಲ್ಲ ನಮ್ಮ ತೋಟದಲ್ಲಿರುವ ಕೆಲವು ಕೀಟಗಳನ್ನು ಸಹ ಭಕ್ಷಣೆ ಮಾಡಿಬಿಟ್ಟು ಆ ಕೀಟಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತೇವೆ ಅಂತ. ಮತ್ತೆ ತರಕಾರಿ ಬೆಳೆ ಇಂಥದ್ರಲ್ಲಿ ಈ ಸಾವಯವ ಕೃಷಿನಲ್ಲಿ ನಾವೇ ಬೀಜೋತ್ಪಾದನೆ ಮಾಡ್ಕೋಬಹುದು. ಹೌದು, ಮುಖ್ಯವಾಗಿ ಸ್ವಕೀಯ ಪರಾಗಸ್ಪರ್ಶ ಆಗುವಂತಹ ತಳಿಗಳನ್ನು ನಾವು ಬೆಳೆಸಿಬಿಟ್ಟು ರೈತರನ್ನೇ ಸ್ವತಃ ತಾವೇ ಬೀಜ ಉತ್ಪಾದನೆ ಮಾಡಬೇಕಾಗ್ತದೆ. F1 ಹೈಬ್ರಿಡ್ ಅಂತ ಹೇಳ್ತೇವೆ ನೋಡಿ, ಅದು ರೈತರು ಮಾಡಕ್ ಸಾಧ್ಯ ಇಲ್ಲ, ಅದು ಅದು ಕಂಪನಿಯವರು ಮಾಡ್ತಾರೆ. ಆದ್ರೆ ನಾವು ಅಲ್ಲೇ ಲೋಕಲ್ ಟೈಪ್ಸ್ ಇವೇನು ಹೈಬ್ರಿಡ್ ಏನಲ್ಲ, ಸ್ಥಳೀಯ ತಳಿಗಳಾಗಿರ್ತವೆ ಮತ್ತು ಸ್ವಕೀಯ ಪರಾಗಸ್ಪರ್ಶವಾಗ್ತದೆ. ಅದರಿಂದ ಬೀಜಗಳ ಶುದ್ಧತೆ ಹಾಳಾಗೋದಿಲ್ಲ, ಎಷ್ಟೋ ತಲೆ ತಲಾಂತರವಾಗಿ ಅವನ್ನ ಹಾಗೆ ನಾವು ಶುದ್ಧತೆಯನ್ನು ಕಾಪಾಡಿಕೊಂಡು ಬರೋದ್ರಿಂದ ಇಂತಹ ತಳಿಗಳನ್ನ ರೈತರೇ ಸ್ವತಃ ಬೀಜೋತ್ಪಾದನೆ ಮಾಡ್ಕೊಂಡ್ಬಿಟ್ಟು ಬೇಸಾಯವನ್ನ ಮುಂದುವರಿಸಿಕೊಂಡು ಬರಬಹುದಾಗಿದೆ. ಇನ್ನೊಂದು ವಿಷಯ ನಮ್ಮ ಮನಸ್ಸಿಗೆ ಬರೋದು ಅಂದ್ರೆ, ಈಗ ನಾವು ಹಸಿರು ಕ್ರಾಂತಿಯನ್ನ ಮಾಡಿ ಆಹಾರ ಭದ್ರತೆಯನ್ನ ಸಾಧಿಸಿದ್ದೀವಿ, ಈಗ ನಾವು ಸಾವಯವ ಕೃಷಿಗೆ ಬಂದ್ರೆ ಈ ಆಹಾರ ಭದ್ರತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ? ಹೌದು, ಆಗ್ತದೆ. ಇದಕ್ಕೆ ಪ್ರಾರಂಭದಲ್ಲಿ ಅಂದ್ರೆ ಇನಿಷಿಯಲ್ ಡೌಟ್ಸ್ ಅಂತ ಹೇಳ್ತಾರೆ, ಪ್ರಾರಂಭಿಕ ಶಂಕೆಗಳು ಆತಂಕಗಳು ಸಾಕಷ್ಟು ಇತ್ತು. ಅದಕ್ಕೆ ಈಗಲೂ ಸಹ ಕೆಲವೊಂದು ಅಂಶಗಳನ್ನ ನಾನು ಸಹ ಒಪ್ತೇನೆ, ಆ ಆತಂಕಗಳು ಈಗಲೂ ಇವೆ. ಅದು ಯಾವ್ದಂತಂದ್ರೆ, ಒಮ್ಮಿಂದೊಮ್ಮೆಲೆ ನಾವು ಸಾವಯವ ಪದಾರ್ಥಗಳನ್ನು ಬೆಳೆಸಿಬಿಟ್ಟು ಸಾಕಷ್ಟು ಹೆಚ್ಚಿನ ಇಳುವರಿ ಬರೋದಿಲ್ಲ. ಯಾಕಂತಂದ್ರೆ ತೋಟದಲ್ಲಿ ಮಣ್ಣಿನಲ್ಲಿ ಸಾವಯವ ಅಂಶ ಸಾಕಷ್ಟು ಜಾಸ್ತಿ ಆದ್ಮೇಲೆ, ಒಂಥರ ಸ್ಟೆಬಿಲೈಸೇಷನ್ ಆದ್ಮೇಲೆ ಅದು ಇಳುವರಿ ಅವಾಗ ಸುಸ್ಥಿರವಾಗ್ತದೆ. ಅದಕ್ಕೆ ಒಂದು 5-6 ವರ್ಷ ತಗಲ್ತದೆ. ಈ ಹಂತದಲ್ಲಿ ಇಳುವರಿ ಸ್ವಲ್ಪ ಕಡಿಮೆ ಇರ್ತದೆ. ಆದ್ರೆ ಇಳುವರಿ ಕಡಿಮೆ ಇದ್ರೂ ಈ ಸಾವಯವ ಪದಾರ್ಥಗಳಿಗೆ ಹೆಚ್ಚಿನ ಬೆಲೆ ಇರೋದ್ರಿಂದ ಅಲ್ಲಿ ಈ ಇಳುವರಿ ಕಡಿಮೆ ಆಗಿದ್ದು ಒಟ್ಟಾರೆ ಅಂದ್ರೆ ಇಳುವರಿಯ ಪ್ರಮಾಣ ಕಡಿಮೆ ಆಗಿದ್ರು ಬೆಲೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಅದು ಸರಿ ಹೋಗ್ತದೆ. ಮತ್ತೆ ಇಂತಹ ಸಾವಯವ ಪದಾರ್ಥಗಳಿಗೆ ಇತ್ತೀಚೆಗೆ ದೊಡ್ಡ ಊರುಗಳಲ್ಲಿ ಬೆಂಗಳೂರಿನಂತಹ ಒಂದು ದೊಡ್ಡ ಪಟ್ಟಣಗಳಲ್ಲಿ ಹೆಚ್ಚು ಬೇಡಿಕೆ ಇದೆ. ಅದಕ್ಕಾಗಿ ಅದನ್ನು ಮಾರುವಂತಹ ಕೆಲವೊಂದು ಮಳಿಗೆಗಳು ಸ್ಟಾಲ್ಗಳು ಅವೆಲ್ಲ ಇರೋದ್ರಿಂದ ಮತ್ತೆ ಅಲ್ಲಿ ಬೆಲೆಗಳು ಸಾಮಾನ್ಯವಾಗಿ 25-30% ಬೆಲೆ ಜಾಸ್ತಿ ಇರ್ತದೆ. ಇದು ಯಾಕೆ ಅಂತಾರೆ, ಹೆಚ್ಚು ಬೆಲೆ ಯಾಕೆ ಇರುತ್ತೆ ಅಂತಾರೆ? ಇದು ಯಾಕಂದ್ರೆ ಡಿಮಾಂಡ್ ಇದಕ್ಕೆ ಜಾಸ್ತಿ ಇದೆ, ಬೇಡಿಕೆ ಸಾವಯವ ಪದಾರ್ಥಗಳಿಗೆ ಜಾಸ್ತಿ ಇದೆ, ಉತ್ಪಾದನೆ ಕಡಿಮೆ ಇದೆ. ತಮಗೆ ಗೊತ್ತಿದೆ ಈ ಬೆಲೆಗಳು ನಿರ್ಧಾರ ಆಗೋದು ಉತ್ಪಾದನೆ ಮತ್ತು ಬೇಡಿಕೆಗೆ ಸಂಬಂಧಿಸಿದಂತಹ ಮಾರ್ಕೆಟ್ ಶಕ್ತಿಗಳ ಆಧಾರದ ಮೇಲೆ, ಮಾರ್ಕೆಟಿಂಗ್ ಶಕ್ತಿ ಅಂತ ಹೇಳ್ತಾರೆ, ಮಾರ್ಕೆಟ್ ಫೋರ್ಸಸ್ ಅಂತ ಹೇಳಿ, ಅದಕ್ಕೆ ಸಂಬಂಧಿಸಿದಂತೆ ಈ ಬೆಲೆಗಳು ನಿರ್ಧಾರ ಆಗ್ತದೆ. ಅದರಿಂದ ಈಗಿನ ಹಂತದಲ್ಲಿ ಪ್ರಸಕ್ತ ಈ ಸಾವಯವ ಪದಾರ್ಥಗಳ ಬೆಲೆ ಜಾಸ್ತಿ ಇದೆ. ಅದು ಮುಂದೆ ಯಾವಾಗ ಈ ಸಾವಯವ ಪದಾರ್ಥಗಳು ಜಾಸ್ತಿ ವಾಲ್ಯೂಮ್ನಲ್ಲಿ ಉತ್ಪಾದನೆ ಆಗ್ತೇವೆ ಅವಾಗ ಅದ್ರ ಬೆಲೆ ಕಡಿಮೆ ಆಗ್ಬೋದು. ಈಗ ಸದ್ಯ ಅದು ಜಾಸ್ತಿ ಇದೆ. ಈಗ ಒಂದು ಆಹಾರವನ್ನ ಇದು ಸಾವಯವ ಆಹಾರ ಅಂತ ಯಾವ ರೀತಿ ನಿರ್ಧಾರ ಮಾಡಬಹುದು ಅಂತೀರಾ? ಇಲ್ಲೊಂದು ಇದಕ್ಕೇನಾದ್ರೂ ಒಂದು ಕ್ರಮ ಇದೆಯೇನು? ಇದೆ ಕ್ರಮ ಇದೆ. ಯಾಕಂದ್ರೆ ಎಲ್ಲರೂ ತಾವೆಲ್ಲ ಬೆಳೆದೆಲ್ಲ ಸಾವಯವ ಅಂತ ಹೇಳಿದ್ರೆ ಇವತ್ತಿಗೆ ನಂಬದಂತಹ ಒಂದು ಪರಿಸ್ಥಿತಿ ಇದೆ. ಕೆಲವರು ಸಾವಯವ ಅಲ್ಲದೆ ಇದ್ರು ಸಾವಯವ ಅಂತ ಹೇಳ್ಕೊಳ್ತಿದ್ದಾರೆ, ಅಲ್ಲಿ ತಪ್ಪಾಗ್ತದೆ. ಇನ್ನು ಕೆಲವರು ತಪ್ಪು ಅಶುದ್ಧವಾದ ಪದ್ಧತಿಗಳನ್ನ ಮಾಡಿಬಿಟ್ಟು ಈ ಪದಾರ್ಥಗಳನ್ನು ಉತ್ಪಾದಿಸಿಬಿಟ್ಟು ಅದು ನೈಜವಾಗಿ ನೋಡಿದಾಗ ಅದು ಕೆಲವೊಂದು ಅಲ್ಲಿ ವಿಷಕಾರಿ ಅಂಶಗಳು ಇನ್ನೂ ಉಳ್ಕೊಂಡಿರ್ತವೆ, ಅದಾಗಬಾರ್ದು ಅಂತ ತಿಳ್ಕೊಂಡ್ಬಿಟ್ಟು ಯಾರು ಸಾವಯವ ಮಾಡ್ತಿದಾರೋ ಅವ್ರ ತೋಟವನ್ನು ಮತ್ತು ಸಾವಯವ ತೋಟದಲ್ಲಿ ಸಿಗುತ್ತಿರುವಂತಹ ಪದಾರ್ಥಗಳು ಎರಡನ್ನೂ ಸರ್ಟಿಫೈ ಮಾಡುವಂತಿದೆ. ತೋಟವನ್ನು ಸರ್ಟಿಫೈ ಮಾಡ್ತಾರೆ ಮತ್ತೆ ತೋಟದ ಪದಾರ್ಥಗಳನ್ನು ಮತ್ತೆ ಸರ್ಟಿಫೈ ಅಂದ್ರೆ ದೃಢೀಕರಣ ಮಾಡುವಂತ ಒಂದು ವ್ಯವಸ್ಥೆ ಇವತ್ತಿಗೆ ಇದೆ. ಅದಕ್ಕೆ ದೃಢೀಕರಣ ಅಂತ, ಸಾವಯವ ದೃಢೀಕರಣ ಅಂತ ಹೇಳ್ತಾರೆ. ಇದನ್ನು ಸಾವಯವ ದೃಢೀಕರಣ ಇದು ಇಮಿಡಿಯೇಟ್ಲಿ ಮಾಡೋದಲ್ಲ, ತಕ್ಷಣ ಮಾಡುವಂತದ್ದಲ್ಲ. ಎಷ್ಟು ವರ್ಷ ಬೇಕಾಗುತ್ತೆ ಅದನ್ನು ಮಾಡಬೇಕಾದ್ರೆ? ಕನಿಷ್ಠ ನಮಗೆ 2 ವರ್ಷ ಬೇಕಾಗ್ತದೆ. ಯಾಕಂತಂದ್ರೆ ಆ ತೋಟವನ್ನ ಈ ಸರ್ಟಿಫೈಯಿಂಗ್ ಏಜೆನ್ಸಿ ಅಂತ ಇರ್ತದೆ ನೋಡಿ, ದೃಢೀಕರಣ ಮಾಡುವಂತ ಸಂಸ್ಥೆಯವರು ಅಂದ್ರೆ ಅಧಿಕೃತವಾಗಿ ಈ ಕೆಲಸವನ್ನು ಕೈಗೆತ್ತಿಕೊಂಡಂತಹ ಸಂಸ್ಥೆಗಳು ತೋಟಕ್ಕೆ ಭೇಟಿ ಕೊಟ್ಬಿಟ್ಟು ಸಾವಯವ ರೈತನ ದಿನಚರಿ ಅಂತ ಇರ್ತದೆ, ಈ ಆರ್ಗಾನಿಕ್ ಫಾರ್ಮರ್ಸ್ ಡೈರಿ ಅಂತೇಳಿ. ಅದರಲ್ಲಿ ಏನೇನು ರೆಕಾರ್ಡ್ ದಾಖಲೆಗಳನ್ನೆಲ್ಲ ಪರಿಶೀಲಿಸಬೇಕಾಗುತ್ತೆ. ತೋಟದೊಳಗೂ ಅವ್ರು ಪರಿಶೀಲನೆ ಮಾಡಬೇಕಾಗ್ತದೆ, ಮತ್ತೆ ತೋಟದಲ್ಲಿ ಅವರಿರುವಂತಹ ಗೂಡೌನ್ಸ್ ಅಥವಾ ಶೆಡ್ ಅವೆಲ್ಲ ಪರಿಶೀಲನೆ ಮಾಡಿ ಎಲ್ಲಿನಾದ್ರೂ ಮತ್ತೇನಾದ್ರೂ ಕೆಮಿಕಲ್ಸ್ ಇಟ್ಟಿದ್ದಾರೆ ಅನ್ನೋದನ್ನು ಸಹ ಅವ್ರು ನೋಡ್ತಾರೆ. ಅವೆಲ್ಲ ಅದನ್ನೆಲ್ಲ ಅವ್ರು ನೋಡ್ಲೇಬೇಕಾಗ್ತದೆ, ಯಾಕಂದ್ರೆ ಕೆಲಸ ಇಟ್ಬಿಟ್ಟಿರ್ತಾರೆ. ಅದು ಪ್ಲಸ್ ಇವೆಲ್ಲ ಆದ್ಮೇಲೆ ಸಾವಯವ ಪದಾರ್ಥಗಳನ್ನ ಅವರು ಅವಶ್ಯಕತೆ ಬಿದ್ರೆ ಅದನ್ನ ಟೆಸ್ಟ್ ಮಾಡಿ ನೋಡ್ತಾರೆ, ಪರೀಕ್ಷಿಸಿ ನೋಡ್ಬಿಟ್ಟು ಅದರಲ್ಲಿ ವಿಷಕಾರಿ ಅಂಶಗಳು ಇದೇನೆ ಅಂತ ನೋಡ್ಬಿಟ್ಟು ಅದನ್ನ ಅವರು ದೃಢೀಕರಿಸ್ತಾರೆ. ಇವೆಲ್ಲ ಆದ್ಮೇಲೆ ಅದಕ್ಕೊಂದು ಇದು ಸರ್ಟಿಫಿಕೇಶನ್ ಟ್ಯಾಗ್ ಅಂತ ಬರ್ತದೆ, ಅವಾಗೇನೆ ಈ ಪದಾರ್ಥ ದೃಢೀಕರಣ ಆಗಿದೆ ಅಂತ ಹೇಳಿ ಅದನ್ನು ಅಧಿಕೃತವಾಗಿ ಮಾರಾಟ ಮಾಡಬಹುದು. ಅಲ್ಲ, ಈ ಪಕ್ಕದ ಜಮೀನಿನಿಂದಲೂ ಕೂಡ ರಾಸಾಯನಿಕಗಳು ಬರೋ ಸಾಧ್ಯತೆ ಇರುತ್ತಲ್ವೇ? ಸ್ವಲ್ಪ ಇದೆ, ಅದಕ್ಕೆ ಡ್ರಿಫ್ಟ್ ಅಂತ ಹೇಳ್ತಾರೆ, ಕೆಮಿಕಲ್ ಗಾಳಿ ಮೂಲಕ ಬರುವಂತದ್ದು ಇದೆ, ನೀರ್ ಮೂಲಕನೂ ಬರಬಹುದಾಗಿದೆ. ಅಂತರ್ಜಲನೇ ಕಲುಷಿತವಾದಾಗ ನಾವು ಸಾವಯವ ಅಂತ ಮೇಲ್ಭಾಗದೊಳಗೆ ಎಷ್ಟೇ ಮಾಡಿದ್ರು ಮತ್ತೆ ಅದೇ ನೀರು ಹಾಕಿದಾಗ ಕೆಲವೊಂದು ರೀತಿಯ ವಿಷಕಾರಿ ಅಂಶಗಳು ಬರಬಹುದಾಗಿದೆ. ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಎಂಡೋಸಲ್ಫಾನ್, ಎಂಡೋಸಲ್ಫಾನ್ ಅನೇಕ ಪ್ರದೇಶಗಳಲ್ಲಿ ಎಸ್ಪೆಷಲಿ ಕೇರಳ ಮತ್ತು ಮಂಗಳೂರು ಅಲ್ಲೆಲ್ಲ ಅಂತರ್ಜಲದೊಳಗೆಲ್ಲ ಸೇರ್ಕೊಂಡ್ಬಿಟ್ಟಿದೆ, DDT ಸೇರ್ಕೊಂಡಿದೆ, BHC ಸೇರ್ಕೊಂಡಿದೆ, ಇವೆಲ್ಲ ಸೇರ್ಕೊಂಡಾಗ ಅದು ಸಹಜವಾಗಿ ಕೆಲವೊಂದು ಅಂಶ ನಮ್ಮ ಮೂಲಕ ಬಂದ್ಬಿಟ್ಟು ನಾವು ಉತ್ಪಾದನೆ ಮಾಡುವಂತಲ್ಲೂ ಬರೋ ಚಾನ್ಸ್ ಇದೆ. ಇದು ಎಲ್ಲಾ ಕಡೆ ಇಲ್ಲ, ಕೆಲವೊಂದು ಕಡೆ ಅಷ್ಟೇ. ಬಟ್ ನಾವು ಇವುಗಳ ಬಳಕೆಯನ್ನು ಕಡಿಮೆ ಮಾಡಿದಾಗ, ರಾಸಾಯನಿಕ ಬಳಕೆ ಕಡಿಮೆ ಮಾಡಿದಾಗ ಸಾಮಾನ್ಯವಾಗಿ ಉತ್ಪತ್ತಿಗಳಲ್ಲಿ ಸಹ ಈ ವಿಷಕಾರಿ ಅಂಶ ತುಂಬಾ ಕಡಿಮೆ ಇರ್ತದೆ ಅಥವಾ ಇರೋದಿಲ್ಲ. ಅಂದ್ರೆ ಸಾವಯವ ಕೃಷಿ ಮಾಡುವಂತವ್ರು ಒಂದು ಜೈವಿಕ ಬೇಲಿ ಅಥವಾ ಜೀವಂತ ಬೇಲಿಯನ್ನು ಹಾಕೊಳ್ಳೋದು ಬಹಳ ಒಳ್ಳೆ ಅವಶ್ಯಕತೆ. ಜಮೀನ್ ಸುತ್ತ ಬೇಲಿ ಬೆಳೆಸಿದ್ರೆ ಅದರಿಂದ ಗಾಳಿ ಮೂಲಕ ಬರುವಂತಹ ಗಾಳಿಯಿಂದ ಬರುವಂತಹ ಡ್ರಿಫ್ಟ್ ಅನ್ನ ನಾವು ಅದನ್ನ ತಡೆಗಟ್ಟಬಹುದಾಗಿದೆ. ಇನ್ನು ಈ ತೋಟಗಾರಿಕಾ ಬೆಳೆಗಳಲ್ಲಿ ಈ ಸಾವಯವ ಕೃಷಿಯನ್ನು ಪ್ರೋತ್ಸಾಹಿಸೋದಕ್ಕೆ ಸರ್ಕಾರ ಯಾವ್ಯಾವ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇದೆ? ತೋಟಗಾರಿಕೆ ಇಲಾಖೆ ವಿವಿಧ ಯೋಜನೆಗಳ ಮೂಲಕ ಇಂತಹ ಸಾವಯವ ರೈತರಿಗೆ ಅನೇಕ ಸೌಲಭ್ಯಗಳನ್ನು, ಸಹಾಯ, ಸಬ್ಸಿಡಿ ಇವನ್ನೆಲ್ಲವನ್ನು ಕೊಡ್ತಾ ಇದೆ. ಇಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಂದ್ರೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಕನ್ವರ್ಷನ್ ಅಂತ ಹೇಳ್ತಾರೆ, ಅಂದ್ರೆ ಬದಲಾವಣೆಗಳನ್ನು ಪರಿವರ್ತಿಸೋದು. ಈಗಾಗಲೇ ರಾಸಾಯನಿಕಗಳಿಂದ ಮಾಡ್ತಾ ಇದ್ದಾರೆ, ಅದನ್ನ ಸಾವಯವಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ನಾವು ಅವರಿಗೆ ಸಹಾಯಧನ ಕೊಡ್ತಿದ್ದೇವೆ. ಇದಕ್ಕೆ ಮತ್ತೆ ಅಗೇನ್ ಇದಕ್ಕೆಲ್ಲ ಸರ್ಟಿಫಿಕೇಶನ್ ಅವೆಲ್ಲ ಆಗಲೇಬೇಕು. ಇದಕ್ಕೆ ಪರಿವರ್ತನೆ ಯಾವಾಗ ಆಯ್ತದೆ ಅಂದ್ರೆ 2 ವರ್ಷ ಆಗ್ತದೆ, ಅದರಿಂದ ಇದನ್ನು ಹಂತ ಹಂತವಾಗಿ ಕೊಡ್ತಿದ್ದಾರೆ. ಎರೆಹುಳು ಘಟಕಕ್ಕೂ ಸಹ ಸಹಾಯಧನ ಇದೆ, ಪ್ರತ್ಯೇಕವಾಗಿ ಸಪರೇಟ್ ಆಗಿದೆ. ಅದ್ಯಾವುದಂತಂದ್ರೆ ಅಲ್ಲಿ ಕಡಿಮೆ ವೆಚ್ಚದ ಮತ್ತು ಅಧಿಕ ವೆಚ್ಚದ ಎರೆಹುಳು ಘಟಕಗಳು ಇರ್ತವೆ. ಕಡಿಮೆ ವೆಚ್ಚ ಅಂದ್ರೆ ತಾವ್ ಹೇಳಿದಂಗೆ ಬರದ ಕೆಳಗಡೆ ಮತ್ತು ಒಂದು ಪಿಟ್ ಮಾಡಿಬಿಟ್ಟು ಅಲ್ಲಿ ಮಾಡುವಂತದ್ದು, ಮತ್ತೆ ಹೈ ಕಾಸ್ಟ್ ಅಂತಂದ್ರೆ ಈ ತೊಟ್ಟಿ ರೂಪದಲ್ಲಿ ನಾವು ಮಾಡುವಂತದಕ್ಕೆ ಹೈ ಕಾಸ್ಟ್ ಅಂತ ಹೇಳ್ತೇವೆ. ಅದಕ್ಕೆ ಈ ಲೋ ಕಾಸ್ಟ್ಗೆ 10,000 ಮತ್ತೆ ಈ ಹೈ ಕಾಸ್ಟ್ಗೆ 30,000 ರೂಪಾಯಿ ಘಟಕ ಒಂದಕ್ಕೆ ಸಹಾಯಧನ ನೀಡಲಾಗುತ್ತದೆ. ಮತ್ತೆ ಬಯೋಡೈಸ್ಟ್ ಅಂತ ತಾವು ಹೇಳಿದ್ರಲ್ಲ, ಜೀವಸಾರ ಘಟಕಕ್ಕೂ ಸಹ ಎರೆಹುಳು ಘಟಕಕ್ಕೆ ಅಂದ್ರೆ ಅಧಿಕ ವೆಚ್ಚದ ಎರೆಹುಳು ಘಟಕಕ್ಕೆ ಕೊಡುವಂತಹ ಸಹಾಯಧನವನ್ನು ಅಲ್ಲಿ ಕೊಡ್ತಾ ಇದೆ, ಪ್ರತಿ ಘಟಕಕ್ಕೆ ಅಲ್ಲಿ ನೀಡಲಾಗುತ್ತದೆ. ಮತ್ತೆ ಸರ್ಟಿಫಿಕೇಶನ್ ಸರ್ಟಿಫಿಕೇಶನ್ ದೃಢೀಕರಣ ಈಗ ತುಂಬಾ ವೆಚ್ಚದಾಯಕವಾದ ಒಂದು ಒಂದು ಪ್ರಾಸೆಸ್ ಪ್ರಕ್ರಿಯೆ. ಇದಕ್ಕೆ ತುಂಬಾ ವೆಚ್ಚ ತಗಲ್ತದೆ. ಮತ್ತೆ ಯಾರು ಈ ಅಧಿಕೃತ ಸಂಸ್ಥೆಗಳಿವೆನೋ ಸರ್ಟಿಫಿಕೇಶನ್ ಅಥವಾ ದೃಢೀಕರಣ ಮಾಡುವಂತ ಸಂಸ್ಥೆಗಳಿವೆ ಅವರು ಹೆಚ್ಚು ಚಾರ್ಜ್ ಮಾಡ್ತಿರೋದ್ರಿಂದ ಪ್ರಾರಂಭದಲ್ಲಿ ಎಲ್ಲ ವೆಚ್ಚವನ್ನು ಸರ್ಕಾರವೇ ಭರಿಸಿಕೊಳ್ಳುತ್ತದೆ. ನಮ್ಮ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಡಿಯಲ್ಲಿ ಈ ಗುಂಪು ದೃಢೀಕರಣಕ್ಕೆ ಅಂದ್ರೆ 50 ಜನದ ಒಂದು ಗುಂಪಿಗಿದ್ರೆ ಆ 50 ಜನದ ಗುಂಪಿಗೆ ನಾವು 5 ಲಕ್ಷ ರೂಪಾಯಿಯಿಂದ ನಾವು ಈ ದೃಢೀಕರಣ ಸಹಾಯಧನ ಅಂತ ನಾವು ಅವರಿಗೆ ನೀಡ್ತಾ ಇದ್ದೇವೆ. ಅದೇ ರೀತಿ ಮತ್ತೊಂದಿದೆ INM ಮತ್ತು IPM ಅಂತ ಹೇಳ್ತಾರೆ, ಸಮಗ್ರ ಕೀಟ ಮತ್ತು ಪೋಷಕಾಂಶ ನಿರ್ವಹಣೆಗಾಗಿ ಪ್ರತಿ ಹೆಕ್ಟರ್ಗೆ ನಾವು 1,000 ರೂಪಾಯಿ ಹಾಗೆ 4 ಹೆಕ್ಟರ್ಗೆ 4,000 ರೂಪಾಯಿ ನಾವು ಕೊಡ್ತಾ ಇದ್ದೇವೆ. ಅದರಲ್ಲಿ ಇವೆಲ್ಲ ನಾನು ಈಗಾಗಲೇ ಹೇಳಿದಂತಹ ಈ ಮೂಲಿಕೆಗಳು ವಸ್ತುಗಳು ಪರಿಕರಗಳನ್ನು ಅವರು ಜೈವಿಕ ಪರಿಕರಗಳನ್ನು ರೈತರು ಇದರಲ್ಲಿ ದೊರಕಿಸಬಹುದಾಗಿದೆ. ಇವೆಲ್ಲ ಸಹಾಯಗಳನ್ನು ತೋಟಗಾರಿಕೆ ಇಲಾಖೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಮತ್ತು ಇತರ ಯೋಜನೆಗಳ ಮೂಲಕ ರೈತರಿಗೆ ನೀಡ್ತಾ ಇದೆ. ಈಗ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ, ಆದರೆ ನಮ್ಮ ರೈತರಿಗೆ ಅದರ ಬಗ್ಗೆ ಅರಿವನ್ನು ಮೂಡಿಸಿ ಒಂದು ತರಬೇತಿಯನ್ನು ಕೊಟ್ಟರು ಬಹಳ ಅನುಕೂಲ ಆಗುತ್ತೆ. ಒಂದು ವ್ಯವಸ್ಥೆ ಇದೆ, ತುಂಬಾ ಇದು ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದ್ರೆ, ಇದಕ್ಕೆ ಇದು ಸಹ ನಮ್ಮ ಒಂದು ಪ್ರಯಾರಿಟಿ ಕೆಲಸದಲ್ಲಿ ಇದೆ. ನಾವು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಮತ್ತು ಅನೇಕ ಹಳ್ಳಿಗಳಲ್ಲಿ ಸಹ ರೈತರ ತೋಟಗಳಲ್ಲಿ ಅವೇರ್ನೆಸ್ ಕ್ಯಾಂಪೇನ್ ಅಂತ ಹೇಳ್ತೇವೆ, ತಿಳುವಳಿಕೆ ಸಭೆಗಳು, ಅರಿವು ಮೂಡಿಸುವಂತಹ ಸಭೆಗಳು ಮತ್ತು ವಿಚಾರ ಸಂಕಿರಣಗಳು, ವರ್ಕ್ಶಾಪ್ಸ್ ಇವನ್ನೆಲ್ಲ ನಾವು ಮಾಡ್ತೇವೆ. ಕಾರ್ಯಾಗಾರಗಳನ್ನು ಏರ್ಪಡಿಸುವುದರ ಮೂಲಕ ಈ ವಿವಿಧ ಈ ಚಟುವಟಿಕೆಗಳು ಮತ್ತೆ ಯಾವ ಪದ್ಧತಿಗಳಿವೆ ಮತ್ತು ತಾವು ಹೇಳಿದಂಗೆ ಪರಿಕರಗಳು ಹೇಗೆ ನಾವು ಅದನ್ನು ನಾವು ಬಳಸ್ಕೊಳ್ಬೇಕು ಮಾಡಬೇಕು ಮತ್ತು ಸರ್ಕಾರದ ಸವಲತ್ತುಗಳು ಯಾವುದು ಇವೇ ಮುಂತಾದ ಎಲ್ಲ ವಿಷಯಗಳನ್ನು ನಾವು ರೈತರಿಗೆ ತಿಳಿಸ್ಕೊಳ್ಳಕ್ಕೆ ನಾವಲ್ಲಿ ಇವೆಲ್ಲ ಅವೇರ್ನೆಸ್ ಕ್ಯಾಂಪೇನ್ ಮಾಡ್ತೇವೆ. ಮತ್ತು ರೈತರ ನಾವು ಶೈಕ್ಷಣಿಕ ಪ್ರವಾಸಕ್ಕೂ ಸಹ ಕರ್ಕೊಂಡು ಹೋಗ್ತಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಭಾಗಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ಪಶ್ಚಿಮ ಘಟ್ಟದಲ್ಲಿ ಮತ್ತು ಇಲ್ಲೆಲ್ಲ ತುಂಬ ಸಾವಯವ ಜಾಸ್ತಿ ರೈತರಿದ್ದಾರೆ ಮತ್ತು ತುಂಬ ಯಶಸ್ವಿಯಾಗಿದ್ದಾರೆ. ಅಂತಲ್ಲೇ ನಾವು ಈ ಬಯಲು ಪ್ರದೇಶದ ಜನರನ್ನ ರೈತರನ್ನ ಕರ್ಕೊಂಡೋಗ್ಬಿಟ್ಟು ಅವ್ರಿಗೆ ತೋರಿಸೋದ್ರ ಮೂಲಕ ಅವರ ಅರಿವನ್ನು ನಾವು ಹೆಚ್ಚಿಸ್ತಾ ಇದ್ದೇವೆ. ಮತ್ತೆ ಹೊರ ರಾಜ್ಯಗಳಿಗೂ ಸಹ ಕರ್ಕೊಂಡು ಹೋಗ್ತಿದ್ದೇವೆ. ಹೊರ ರಾಜ್ಯದಲ್ಲಿ ಎಲ್ಲಿ ಈ ಸಾವಯವ ಬೇಸಾಯವು ತುಂಬಾ ಪ್ರಚಲಿತವಾಗಿದೆ ಮತ್ತು ಎಲ್ಲಿ ಯಶಸ್ವಿಯಾಗಿದೆ ಅಲ್ಲಿ ಯಶಸ್ವಿ ತೋಟಗಳಿಗೆ ನಾವು ಕರ್ಕೊಂಡು ಹೋಗ್ಬಿಟ್ಟು ರೈತರಿಗೆ ನಾವು ಹೆಚ್ಚಿನ ಅರಿವನ್ನು ನಾವು ಮೂಡಿಸ್ತಾ ಇದ್ದೇವೆ. ಮತ್ತೆ ನಿಮ್ಮಲ್ಲಿ ಈಗ ಜೀವಸಾರ ಘಟಕ ಆಯ್ತು, ಎರೆಹುಳಿ ತೊಟ್ಟಿ ಆಯ್ತು, ಮತ್ತೆ ರೈತರು ಮಾಡ್ತಾ ಇರುವಂತಹ ಪದ್ಧತಿಗಳ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ ಏನಾದರೂ ಕೇಂದ್ರ ಇಂಥದ್ದು ಏನಾದರೂ ಇದೆಯಾ ನಿಮ್ಮಲ್ಲಿ? ತಮಗೆ ಗೊತ್ತಿದೆ, ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಬಯೋಸೆಂಟರ್ ಅಂತಿದೆ, ಜೈವಿಕ ಕೇಂದ್ರ ಅದು ತೋಟಗಾರಿಕೆ ಇಲಾಖೆಯ ಅಧೀನದಲ್ಲಿಯೇ ಕಾರ್ಯನಿರ್ವಹಿಸ್ತಿದೆ. ಇಲ್ಲಿ ರಿಸರ್ಚ್ ಅಂತ ನಾನು ಹೇಳಾರೆ, ಬಟ್ ಇಲ್ಲಿ ಸಾಕಷ್ಟು ಹೊಸ ಸಂಶೋಧಿಸಲ್ಪಟ್ಟ ವಿಷಯಗಳನ್ನು ನಾವಿಲ್ಲೇ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದೆ. ಅಲ್ಲಿ ನಾವು ಡೆಮಾನ್ಸ್ಟ್ರೇಷನ್ಸ್ ಅಂದ್ರೆ ಪದ್ಧತಿಗಳನ್ನ ಪ್ರಾತ್ಯಕ್ಷಿಕಗಳ ಮೂಲಕ ನಾವು ರೈತರಿಗೆ ಅದನ್ನ ತೋರಿಸ್ಕೊಡ್ತಾ ಇದ್ದೇವೆ. ಇಲ್ಲಿ ಅವಾಗಿವಾಗೆಲ್ಲ ನಾವು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೀವಿ, ಮಾದರಿಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ನಾವು ಎಲ್ಲ ಎರೆಹುಳು ಘಟಕ, ಜೀವಸಾರ ಘಟಕ ಮತ್ತು ಇತರೆ ವಿಧಾನಗಳು ಇವೆಲ್ಲದ್ರ ಬಗ್ಗೆ ನಾವು ಅಲ್ಲಿ ನಾವು ಪ್ರಾತ್ಯಕ್ಷಿಕಗಳನ್ನು ತೋರಿಸ್ಬಿಟ್ಟು ಮತ್ತೆ ಅಲ್ಲಿ ಸ್ವಲ್ಪ ರಿಫೈನ್ಮೆಂಟು ಆಗ್ತಾ ಇದೆ. ಇದನ್ನೆಲ್ಲ ತೋರಿಸ್ಬಿಟ್ಟು ರೈತರಿಗೆ ನಾವು ಅರಿವನ್ನು ಮೂಡಿಸೋಕೆ ನಾವು ಈ ಬಯೋಸೆಂಟರ್ನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ದೇವೆ. ಮತ್ತೆ ಔಷಧಿ ಸಸ್ಯಗಳ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ಅಲ್ಲಿ ಔಷಧಿ ಸಸ್ಯಗಳ ಬಗ್ಗೆಯೂ ಸಾಕಷ್ಟು ಈ ಪ್ರಾತ್ಯಕ್ಷಿಕಗಳನ್ನು ಏರ್ಪಡಿಸಿಬಿಟ್ಟು ಮತ್ತೆ ಈ ಔಷಧಿ ಸಸ್ಯಗಳ ಸಸಿಗಳನ್ನೇ ಮತ್ತೆ ಗಿಡಗಳನ್ನು ನಾವು ರೈತರಿಗೆ ಪೂರೈಸೋಕೆ ಅಲ್ಲೊಂದು ದೊಡ್ಡ ಸಸ್ಯೋತ್ಪಾದನಾ ಒಂದು ಯೋಜನೆಯನ್ನು ಸಹ ಹಾಕಿಕೊಂಡಿದ್ದೇವೆ. ಮತ್ತೆ ಕೈತೋಟ ಮಾಡಿಕೊಳ್ಳುವಂತಹ ಹವ್ಯಾಸವನ್ನು ಹೆಚ್ಚು ಮಾಡೋದಕ್ಕೂ ಪ್ರಯತ್ನ ಪಡ್ತಾ ಅಲ್ಲಿ ಸಹ ಈ ಕೈತೋಟಕ್ಕೆ ಸಂಬಂಧಿಸಿದಂತಹ ಈ ಕಾರ್ಯಾಗಾರಗಳನ್ನ ಏರ್ಪಡಿಸ್ತಾ ಇದ್ದೇವೆ. ನಗರ ಪ್ರದೇಶಗಳಿಗೂ ಒತ್ತು ಕೊಡ್ತಾ ಇದೆ. ಹೌದಂತ, ನಗರ ಪ್ರದೇಶದಲ್ಲಿರೋರಿಗೆ ಈ ಕೈತೋಟ ಜೊತೆಗೆ ಮಹಡಿ ಮೇಲ್ಗಡೆ ಟೆರೆಸ್ ಗಾರ್ಡನ್ ಅಂತ ಹೇಳಿ ತಾರಸಿ ಕೃಷಿ ಬಗ್ಗೆ ನಾವು ಸಾಕಷ್ಟು ತಿಳುವಳಿಕೆಯನ್ನ ನಾವು ಸಾರ್ವಜನಿಕರಿಗೆ ನಗರವಾಸಿಗಳಿಗೆ ಕೊಟ್ಟಿದ್ದೇವೆ ಅಂತ. ಆದ್ರಿಂದ ನಮ್ಮ ರೈತ ಬಾಂಧವರಿಗೆ ಈ ಸಾವಯವ ಕೃಷಿ ಬಗ್ಗೆ ಒಂದು ಮಾಹಿತಿ ಮಾಡಿಕೊಡೋಣ ಅಂತ ಅಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದ್ದು, ಬಹಳ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರ ಡಾಕ್ಟರ್ ಹಿತ್ಲಮನಿ ಅವರೇ, ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಅಂತ. ನಮಸ್ಕಾರ. ಸಾವಯವ ಕೃಷಿಯ ತೋಟಗಾರಿಕೆ ಕುರಿತಂತೆ ಡಾಕ್ಟರ್ ಹಿತ್ತಲಮನಿ HT ಇವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ನೀವು ಆಲಿಸಿದಿರಿ. ಸಂದರ್ಶನ ನಡೆಸಿಕೊಟ್ಟವರು PM ಜಗದೀಶ್. ಇನ್ನು ಮುಂದೆ ಕೇಳಿ ಸುಲೋಚನಾ ಅವರ ಧ್ವನಿಯಲ್ಲಿ ಶಿಶುನಾಳ ಶರೀಫರ ತತ್ವಪದ. ನೀರನ್ನು ಹಣಿಸಿ ಚಿನ್ನ ಎಂಬುವ ಮಣ್ಣನ್ನು ತರಿಸಿ ತನು ಎಂಬುವ ನೀರನ್ನು ಹಣಿಸಿ ಮನ ಎಂಬುವ ಕುದಲನು ಕಲಸಿ ಮನ ಎಂಬುವ ಕುದಲನು ಕಲಸಿ ಗುಣ ಎಂಬುವ ಸೂಸನು ಹಾಕಿ ಕುಂಬಾರ ಕೇಕೆ ಕುಂಬಾರ ಕುಂಬಾರ ಕೇಕೆ ಕುಂಬಾರ ಕೇ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವಾಗೆ